ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಟ್ರ್ಯಾಕ್ಟರ್, ಟಿಲ್ಲರ್ ಮತ್ತಿತರೆ ಕೃಷಿ ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುತ್ತಿರುವ ಮಡಿಕೇರಿ ತಾಲೂಕು ಕೋಕೇರಿಯ ಚಂಡೀರ ಕೆ ವಿಜಯಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ, ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕೇಳಿಗರೆ, ಮಡಿಕೇರಿ ತಾಲೂಕು ಕೋಕೇರಿ ಗ್ರಾಮದ ಚಂಡೀರ ಕೆ ವಿಜಯಕುಮಾರ್ ಅವರನ್ನು ಇವತ್ತು ಮಾತನಾಡಿಸಿದ್ವಿ. 17 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಿಕೊಂಡು ಊರಿಗೆ ಮರಳಿರುವ ವಿಜಯಕುಮಾರ್ ಅವರು 15 ಎಕರೆ ತೋಟವನ್ನು ಇಟ್ಕೊಂಡಿದ್ದಾರೆ, 3 ಎಕರೆ ಗದ್ದೆನ ಮಾಡ್ತಿದ್ದಾರೆ, ಹಸುಗಳಿದ್ದಾವೆ, ಆನೆಕಾಟ ಹಂದಿಗಳ ಹಾವಳಿ ಇದ್ರೂ ಭತ್ತವನ್ನು ಬೆಳೀತಿದ್ದಾರೆ. ವಿಜಯಕುಮಾರ್ ಅವರು ಟ್ರ್ಯಾಕ್ಟರ್ ಮತ್ತು ಟಿಲ್ಲರನ್ನು ಇಟ್ಕೊಂಡಿದ್ದಾರೆ, ತಾವು ಬಳಸ್ಕೊಂಡು ಬಾಡಿಗೆಗೂ ಬಳಸ್ಕೊಳ್ತಾರೆ. ಕೆರೆಯಲ್ಲಿ ಮೀನನ್ನು ಬಿಟ್ಕೊಂಡಿದ್ದಾರೆ, ಅವರನ್ನು ಸಂದರ್ಶಿಸಿ ಇವತ್ತು ನಿಮಗಾಗಿ ವಿಚಾರಗಳನ್ನು ಪ್ರಸಾರ ಮಾಡ್ತಿದ್ವಿ. ವಿಜಯಕುಮಾರ್ ಅವರೇ, ತಾವು ಓದಿದ್ದೇನು? SSLC ಓದಿದ್ದೆ ಸರ್. SSLC ಓದಿ ನೇರವಾಗಿ ಸೇನೆಗೆ ಹೋದ್ರೆ ಅಥವಾ ಸ್ವಲ್ಪ ದಿನಗಳ ಕಾಲ ನೋಡಿಕೊಂಡು ತರಬೇತಿ ತೆಗೆದುಕೊಂಡು ಅಥವಾ ಏನೆಲ್ಲ ಪ್ರಯತ್ನ ಪಟ್ಕೊಂಡು ಸೇರಿಕೊಂಡ್ರೆ ಹೇಗೆ? 3 ವರ್ಷಗಳ ಕಾಲ ಕೃಷಿಯಲ್ಲಿ ತೊಡಗಿದ್ದೆ, ಒಂದು ದೀಪ ಬಾಡಿಗೆಯನ್ನು ಓಡಿಸ್ತಾ ಇದ್ದೆ, ಅನಂತರ ಸೇನೆಗೆ ನೇರವಾಗಿ ಫಿಟ್ ಆಗಿ ಆರ್ಮಿಗೆ ಹೋಗಿದ್ದೆ. ಒಂಥರ ಸಂತೋಷ ಆಗ್ತದೆ, ಗುಣಮಟ್ಟದ ವ್ಯಕ್ತಿತ್ವಕ್ಕೆ ದೊಡ್ಡ ಬೆಲೆ. ವಿಜಯಕುಮಾರ್ ಅವರೇ, 17 ವರ್ಷಗಳ ಕಾಲ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಜಮ್ಮು ಕಾಶ್ಮೀರ, ಬಾಂಬೆ ಸೈಡು, ಕಲ್ಕತ್ತಾ ಸೈಡು, ಈ ಕಡೆ ಸೌತ್, ಎಲ್ಲ ಕಡೆ 3 ವರ್ಷ 17 ವರ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ ಸರ್. ಈ 15 ಎಕರೆ ತೋಟ ಇದೆಯಲ್ಲ, ತಂದೆಯವರ ಕಾಲದಿಂದ ಬಂದಿದ್ದ ಅಥವಾ ನೀವು ಮಾಡ್ಕೊಂಡಿದ್ದ ಹೇಗೆ? ತಂದೆಯವರ ಆಸ್ತಿ ಇತ್ತು, ಅದನ್ನ ನಾನು ಬೆಳೆಸಿಕೊಂಡು ನಡೆಸಿಕೊಂಡು ಬರ್ತಾ ಇದ್ದೀನಿ ಸರ್. ಅಂದ್ರೆ ನೀವು ದುಡಿದ್ರಲ್ಲಿ ಮತ್ತಿನ್ನೇನು ತೋಟ ಜಮೀನ್ ಅಂತ ಮಾಡಿಲ್ಲ, ನಿಮ್ ತಂದೆಯವರದೇನೆ ಕಾಪಾಡಿ ಇಟ್ಕೊಂಡು ಬಂದಿದ್ರಲ್ವಾ? ಅದನ್ನೇ ಕಾಪಾಡಿಕೊಂಡು ಬರ್ತಾ ಇದ್ದೀನಿ ಸರ್. ಇವಾಗಲೂ ಅರಬಿಕ ರೋಬಸ್ಟ ಯಾವ್ದಿದೆ? ರೋಬಸ್ಟ್ ಇದೆ, ರೋಬಸ್ಟ್ ಮಧ್ಯದಲ್ಲಿ ಅರಬಿ ಹಾಕಿದ್ದೀನಿ, ಕಾಂಜನ್ಸಿ ಮತ್ತೆ ಕಾವೇರಿ, ಹಾಗೆ 2-3 ತರದ ಅರಬಿ ಗಿಡಗಳನ್ನು ನೆಟ್ಕೊಂಡಿದ್ದೀನಿ ಸರ್. ಅದರ ಮಧ್ಯದಲ್ಲಿ ತೆಂಗು, ಅಡಿಕೆ, ಮೆಣಸು, ಈ ರೀತಿ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳ್ಕೊಂಡಿದ್ದೀನಿ ಸರ್. ಬಾಳೆ ಇತ್ತು, ಆನೆಗಳ ಕಾಟದಿಂದ ಬಾಳೆಯನ್ನು ಸಂಪೂರ್ಣ ನಾಶ ಮಾಡಿದ್ದೀನಿ ಸರ್. ತೆಂಗು ಅಡಿಕೆ ಎಷ್ಟಿದೆ? ತೆಂಗು ನಮ್ಮ ವರ್ಷದ ಇಡೀ ಖರ್ಚಿಗೆ ಸಿಗುತ್ತದೆ, ಅಡಿಕೆ ಹಾಗೆ ಜಾಸ್ತಿ ಮರ ಇಲ್ಲ, ಇದ್ದದನ್ನ ಆನೆ ಎಲ್ಲ ಕೆಳವಿ ನಾಶ ಮಾಡಿತ್ತು, ಹಾಗೆ ಒಂದು 5,000 ರೂಪಾಯಿ ಅಷ್ಟು ಅಡಿಕೆ ಇತ್ತು. ಅಡಿಕೆ ಬಗ್ಗೆ ನಾವು ಇಂಟ್ರೆಸ್ಟ್ ತಗೊಳ್ಳಿಲ್ಲ, ತೆಂಗಿನ ಮರ ಸ್ವಲ್ಪ ಇದೆ ನಮ್ಮ ಖರ್ಚಿಗೆ. ಗದ್ದೆ ಬೆಳ್ಕೊಂತ ಬಂದಿದ್ರಿ, 3 ಎಕರೆಯಲ್ಲಿ ಭತ್ತದ ಬೇಸಾಯ ಮಾಡ್ಕೊಳ್ತದ್ರಿ, ಯಾವ್ಯಾವ ತಳಿಗಳನ್ನ ಹಾಕೊಂಡಿದ್ರಿ, ಈ ವರ್ಷ ಯಾವ್ದು ಸಾಗುವಳಿ ಮಾಡ್ತದ್ರಿ? ಈ ವರ್ಷ ಮಧುಸಣ್ಣ ಅಂತ ಹೇಳುವ ಒಂದು ಬೆಳೆಯನ್ನು ಮಾಡಿದ್ದೀನಿ, ದುಡ್ಡಿ ಮತ್ತೆ ಬಿಟಿ ರೈಸ್ ಅಂತೇಳಿ ಮಾಡಿದ್ದೀನಿ. ನಮಗೆ ಖರ್ಚಿಗೆ ಎಷ್ಟಾಗುತ್ತೆ ಅಷ್ಟು ಇಟ್ಟುಕೊಂಡಿದ್ದೀನಿ, ಕೆಲವರಿಗೆ ಅಕ್ಕಿ ಮಾಡಿ ಕೊಡ್ತಾ ಇದ್ದೀನಿ. ನಮ್ಮ ನೆಂಟರಿಷ್ಟರುಗಳಿಗೆ ಕೇಳಿದವರಿಗೆ ನಾನು 100 ರೂಪಾಯಿ ಕೊಡ್ತೀನಿ, 1 ರೂಪಾಯಿ ಕೊಡ್ತೀನಿ. ಒಳ್ಳೇದೇ, ಅವಕಾಶ ಹೇಗೆ ಹೇಗೆ ಸಿಗುತ್ತೋ ಅದೇ ತರ ಹೋಗೋದು ತಪ್ಪೇನಿಲ್ಲ. ಒಟ್ಟಾರೆ ಬೆಳೆದವರಿಗೆ ಒಂಥರ ಸಂತೃಪ್ತಿ ಆದರೆ ಪ್ರಯೋಜನಕಾರಿ. ನಿಮ್ಮ ತರಹ ಕೆಲವೊಬ್ರು ಬಹಳ ಚೆನ್ನಾಗಿ ಆಲೋಚನೆಯಿಂದ ಸಾಗೋದಿದೆ. ಮಲೆನಾಡಿನಲ್ಲಿ ಎಷ್ಟೋ ಸಮಸ್ಯೆಗಳಿಂದ ಇವತ್ತು ಭತ್ತದ ಗದ್ದೆಗಳನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ, ಸಾಗುವಳಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದನಕರುಗಳನ್ನು ಸಾಕಲಿಕ್ಕೆ ಕಷ್ಟ ಅಂತನೋ ಒಂದು ಹಿನ್ನೆಲೆಯಲ್ಲಿ ಕೆಲವೊಬ್ರು ಟ್ರ್ಯಾಕ್ಟರ್ಗಳನ್ನು ಟಿಲ್ಲರ್ಗಳನ್ನು ಉಪಯೋಗಿಸ್ಕೊಂಡು ತಾವು ಬಳಸಿ ಬೇರೆಯವರಿಗೂ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಿದ್ದಾರೆ ಬಾಡಿಗೆ ಕೊಟ್ಟು. ಎಷ್ಟು ವರ್ಷ ಆಯಿತು ಟ್ರ್ಯಾಕ್ಟರ್ ಮತ್ತು ಟಿಲ್ಲರ್ ಖರೀದಿ ಮಾಡಿಕೊಂಡು, ಮತ್ತೆ ಒಟ್ಟಿಗೆ ತಗೊಂಡ್ರೆ ಹೇಗೆ? ಮೊದಲು ಟಿಲ್ಲರ್ ಅನ್ನು ತೆಗೆದುಕೊಂಡೆ ಸರ್, ಊಳಲು ಜನ ಇರಲಿಲ್ಲ, ಬೇರೆಯಲ್ಲೂ ಟಿಲ್ಲರ್ ನೋಡುವಾಗ ಸಮಯಕ್ಕೆ ಸರಿಯಾಗಿ ಬರೋದು ಅಭಾವ ಆಗುತ್ತಿತ್ತು. ಅನಂತರ ಪೈರುಕಿತ್ತು, 3 ದಿವಸ 4 ದಿವಸ ಹಾಳಾಗ್ತಿತ್ತು. ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ತಂದೆಯವರು ಒಂದು ಅಭಿಪ್ರಾಯವನ್ನು ಮಾಡಿ ಕೊಟ್ಟರು. ಡ್ರೈವರ್ ಇಟ್ಕೊಂಡು ನಾನು ಹೇಗೆ ಬಳಸಿಕೊಂಡು ಆಗ ತುಂಬಾ ಕೆಲಸ ಒಂದೂವರೆ ತಿಂಗಳು ಅಷ್ಟು ನನಗೆ ಟಿಲ್ಲರ್ ಒಳಗೆ ಸಿಕ್ತಿತ್ತು. ಇವಾಗ್ಲೂ ನಾನು ಹೊರಗಡೆ 20-30 ಕಿಲೋಮೀಟರ್ ದೂರಕ್ಕೆ ಹೋಗಿ ಉಳುಮೆ ಮಾಡಿ ಬರ್ತೇನೆ ಟಿಲ್ಲರ್ ಅಲ್ಲಿ. ಟ್ರ್ಯಾಕ್ಟರ್ ಹಾಗೆ ಕೈಯಲ್ಲಾದ್ರೂ ನಾನು ಮಾಡ್ತೇನೆ ಅಷ್ಟೇ. ಅಂದ್ರೆ ಟಿಲ್ಲರ್ ಮೊದಲು ತಗೊಂಡು ಟ್ರ್ಯಾಕ್ಟರ್ ಯಾವತ್ತು ತಗೊಂಡ್ರಿ? ಮಾರನೆ ವರ್ಷನೇ ಟ್ರ್ಯಾಕ್ಟರ್ ತಗೊಂಡೆ ಸರ್. ಹೊಸದು ತಗೊಂಡ್ರೆ ಅಥವಾ ಬೇರೆ ಇರೋದ್ರಿಂದ? ಎಲ್ಲ ಹೊಸದನ್ನೇ ತಗೊಂಡಿದ್ದೀನಿ, ಸೆಕೆಂಡ್ ಹ್ಯಾಂಡ್ ತಗೊಳ್ಳಿಲ್ಲ ಸರ್. ಆಗ ಎಷ್ಟು ಬೆಲೆ ಆಗಿತ್ತು? ಅವಾಗ 300,000 ರೂಪಾಯಿ ಟ್ರ್ಯಾಕ್ಟರ್ ಇತ್ತು, ಟಿಲ್ಲರಿಗೆ 75,000 ರೂಪಾಯಿ. ಅದರಲ್ಲಿ ಗೌರ್ಮೆಂಟ್ ಇಂದ ಸಬ್ಸಿಡಿ ನಮಗೆ ಸಿಕ್ಕಿತ್ತು, ಎರಡರಲ್ಲೂ ಸಿಕ್ಕಿತ್ತು, ಟ್ರ್ಯಾಕ್ಟರ್ ಸಿಕ್ಕಿತ್ತು, ಟಿಲ್ಲರ್ ನಮಗೆ ಸಿಕ್ಕಿದೆ. ಅದು ಕೃಷಿ ಇಲಾಖೆಯಿಂದ ಏನು ಸಹಾಯಧನ ಸಿಕ್ತಾ? ತೋಟಗಾರಿಕೆ ಇಲಾಖೆಯಿಂದ ಪಡ್ಕೊಂಡ್ರೆ ಹೇಗೆ? ತೋಟಗಾರಿಕೆ ಇಲಾಖೆಯಿಂದ ಪಡ್ಕೊಂಡಿದ್ದೆ ಸರ್. ಅನುಕೂಲ ಆಯ್ತು ಅಲ್ವಾ? ಹೌದು ಸರ್, ಅದರ ಅನುಕೂಲ ಆಗಿದೆ, ಗೌರ್ಮೆಂಟ್ ಇಂದ ತುಂಬಾ ಸಹಾಯ ಆಗಿದೆ ಸರ್. ಕೆಲವೊಬ್ರು ಹೇಳ್ತಾರೆ ಟ್ರ್ಯಾಕ್ಟರ್ ಟಿಲ್ಲರ್ ಅಲ್ಲದಲ್ಲೇ ಬೇರೆದನ್ನ ತೆಗೆದುಕೊಳ್ಳಿಕ್ಕೆ ಏನು 16 ಸಾರಿ ಸುತ್ತಾಡ್ಬೇಕು, ಆಮೇಲೆ ಯಾವ್ದಾದಕ್ಕೂ ಹಣ ಖರ್ಚಾಗುತ್ತೆ, ಹಾಗೆ ಹೀಗೆ ಅಂತ ಅನ್ಕೊಂಡು ಏನಂತೀರಿ? ಇಲ್ಲ ಸರ್, ನನಗೆ ತುಂಬಾ ಅನುಕೂಲ ಆಗಿದೆ. ನಮ್ಮ ಪಂಚಾಯತಿ ಪ್ರಕಾರ ನಮಗೆ ಶಿಫಾರಸು ಲೆಟರ್ ತಗೊಂಡು ಹೋಗಿ ನನಗೆ ಒಂದು ವಾರದಲ್ಲಿ ನನಗೆ ಟಿಲ್ಲರ್ ಬರೀ 2 ದಿವಸದಲ್ಲಿ ನಾನು ತೆಗೆದುಕೊಂಡಿದ್ದೀನಿ. ಟ್ರ್ಯಾಕ್ಟರ್ ಹಾಗೆ ನಾವು RTC ಅದು ಇದ್ರೆ ಕೊಟ್ಟರು, ನನಗೇನು ಯಾವ ರೀತಿಯಲ್ಲಿ ತೊಂದರೆ ಆಗಲಿಲ್ಲ, ನಾನು ಹಣ ಕೊಡಲಿಲ್ಲ, ಕರೆಕ್ಟಾಗಿ ನನಗೆ ಸಹಾಯ ಸಿಕ್ಕಿದೆ. 15 ವರ್ಷಗಳ ಕಾಲ ಟ್ರ್ಯಾಕ್ಟರ್ ಟಿಲ್ಲರ್ ಅನ್ನ ಉಪಯೋಗಿಸ್ಕೊಂಡಿದ್ದೀರಿ, ನೀವು ಬಳಕೆ ಮಾಡಿಕೊಂಡು ಬೇರೆಯವರಿಗೂ ಬಾಡಿಗೆ ಕೊಟ್ಟು ದುಡಿತಿದ್ದೀರಿ, ಒಂದು ರೀತಿಯಲ್ಲಿ ಅದರಲ್ಲೂ ಗಳಿಕೆ ಮಾಡ್ಲಿಕ್ಕೆ ಅವಕಾಶ ಆಗಿದೆ ಅಲ್ವಾ? ಹೌದು ಸರ್, ಅದರಲ್ಲಿ ಗಳಿಕೆ ಆಗಿದೆ ನನಗೆ. ನನ್ನ ನಿತ್ಯ ಜೀವನ ಅಥವಾ ಜನರಿಗೆ ಅಡ್ವಾನ್ಸ್ ಅಥವಾ ಏನಾದರೂ ಚಿಕ್ಕ ಚಿಕ್ಕ ಇದಕ್ಕೆ ಕೆಲಸಕ್ಕೆ ಒಂದು 0.5% ನನಗೆ ಸಿಕ್ಕಿದೆ ಅದರಲ್ಲಿ. ಚೆನ್ನಾಗಿ ಯಂತ್ರಗಳನ್ನ ಇಟ್ಕೊಂಡ್ರೆ, ವಾಹನಗಳನ್ನ ಇಟ್ಕೊಂಡ್ರೆ ಬಾಳಿಕೆ ಬರ್ತವೆ, ಮತ್ತೆ ದುಡಿಮೆನೂ ಚೆನ್ನಾಗಿ ಮಾಡ್ಬೋದು. ಈಗ ಹಾಕಿದ ಬಂಡವಾಳ ವಾಪಸ್ ಬಂದಿರಬೇಕು, ಅದಕ್ಕಿಂತ ಇನ್ನೂ ಹೆಚ್ಚಿಗೆ ದುಡಿದಿರಬೇಕಲ್ವಾ? ಅದಕ್ಕಿಂತ ಎಲ್ಲ ಚೆನ್ನಾಗಿ ಬಂದಿದೆ ಸರ್, ನನಗೆ ತೆಗೆದ ಹಣ ಬಂದಿದೆ. ಆದರೆ ವರ್ಷಕ್ಕೆ ಡ್ರೈವರ್ ಕೈಲಿ ಕೊಟ್ಟಿದ್ದೆ, ಕೊಡುವಾಗ ವರ್ಷಕ್ಕೆ ಅವರ ಸಂಬಳ ಅಲ್ಲದೆ ವರ್ಷಕ್ಕೆ 70,000 ರೂಪಾಯಿ ವೆಹಿಕಲ್ಗೆ ಹಾಕ್ತಿದ್ದೆ. ಆ ಸಾಮಾನು ಹೋಯ್ತು, ಈ ಸಾಮಾನು ಹೋಯ್ತು, ಆದರೆ ಅಲ್ಲಿಂದ ಅಲ್ಲಿಗೆ ನೀರು ಮಣ್ಣಿಗುಂಡು ಮಣ್ಣಿಗೆ ಆಗ್ತಿತ್ತು. ಇವಾಗ ನಾನೇ ಸ್ವಲ್ಪ ನನ್ನ ಕೈಲಿ ಅದು ಮಾಡ್ತೀನಿ, ಅದು ನನಗೆ ಸ್ವಲ್ಪ ಸಿಕ್ಕಿದ ಡ್ರೈವರ್ನ ಹಣ ಅಥವಾ ಅದು ಸಿಕ್ಕಿದ ನನಗೆ ಹಣ ನನಗೆ ತೃಪ್ತಿ ಆಗ್ತದೆ. ಈಗ ಎಷ್ಟೋ ಕಡೆಗೆ ಒಳ್ಳೆ ಚಾಲಕರು ಸಿಗ್ತಾರೆ ಅಥವಾ ಡ್ರೈವರ್ಗಳು ಲಭಿಸ್ತಾರೆ, ಕೆಲವೊಂದು ಕಡೆಗೆ ಅಂತೂ ಹೇಳ್ತಿರೋದು ಸಮಸ್ಯೆ. ಡ್ರೈವರ್ಗಳನ್ನ ಇಟ್ಟಿದ್ದೆ ದೊಡ್ಡ ಸಮಸ್ಯೆ ಆಯ್ತು, ಹಾಳಾಗೋದು, ದುಡಿಲಿಕ್ಕೂ ಆಗ್ಲಿಲ್ಲ, ಇನ್ನೂ ಸಾಲ ಮಾಡಿದ್ವಿ ಅಂತ ಅನ್ಕೊಂಡು ಮಾತಾಡೋದಿದೆ. ನೀವೇ ಡ್ರೈವಿಂಗ್ ಕಲಿತು ನೀಟಾಗಿ ಇಟ್ಕೊಂಡು ಉಪಯೋಗಿಸ್ಕೊಂಡ್ರೆ ಒಳ್ಳೆ ದುಡಿಮೆನಾಗುತ್ತೆ, ವಾಹನಗಳು ಬಹುಕಾಲ ಬಾಳಿಕೆ ಬರ್ತವೆ. ಈ ಯಂತ್ರಗಳನ್ನ ಸರಿಯಾಗಿ ಇಟ್ಕೊಳ್ತಾ ಹೋದ್ರೆ ಮೈ ಮೇಲೇನೆ ಖರ್ಚು ವೆಚ್ಚಗಳು ಅಲ್ವಾ? ಹೌದು ಸರ್, ಬೆಳೆಯಿಂದ ಹುಲ್ಲು ಮತ್ತೆ ಭತ್ತ ಜಳ್ಳನ್ನು ತೆಗೆಯುವ ಒಂದು ಯಂತ್ರ ತಗೊಂಡಿದ್ದೀನಿ ಸರ್, ಇವಾಗ ಒಂದು 4 ವರ್ಷ ಆಯಿತು. ಅದು ನಾನು ಸಬ್ಸಿಡಿ ಗೌರ್ಮೆಂಟ್ ತ್ರೂ ತಗೊಳ್ಳಿಲ್ಲ, ಹೊರಗಡೆ ತಮಿಳ್ನಾಡಿಂದ ತಗೊಂಡು ಬಂದಿದ್ದೀನಿ. ಅದಕ್ಕೆ ನನಗೆ 2.5 ಲಕ್ಷ ಆಗಿದೆ ಅವಾಗ. ಇವಾಗ ಆದರೂ ನಾನೇ ಉಡಿಸಿ ಅದನ್ನ ಒಂದು ತಿಂಗಳು ಫುಲ್ಲು ನನಗೆ ಅದಕ್ಕೆ ಕೆಲಸ ಸಿಗ್ತದೆ. 1.5 ತಿಂಗಳು ಇಡೀ ಕೊಡಗಿನಲ್ಲಿ, ಅಂದರೆ ಈ ಕಡೆ ಮಡಿಕೇರಿ ತಾಲೂಕಿನಲ್ಲಿ ಸುಮಾರು ಭಾಗ ನಾನು 1.5 ತಿಂಗಳು ನಾನೇ ಹೋಗಿ ಡ್ರೈವರ್ ಕೂಡ ಇಟ್ಟಿದ್ದೆ. ಇವಾಗ ನಾನೇ ಸ್ವತಃ ಆಗಿ ಬೆಳಿಗ್ಗೆ ದಿವಸಕ್ಕೆ ಒಂದು 7-8 ಗಂಟೆ ದುಡಿಮೆ ಮಾಡ್ತೀನಿ. ಜನರಿಗೂ ಸಹ ಅದಕ್ಕೆ ಒಂದು 8 ಜನರಾದರೂ ಬೇಕು. ಕೂಲಿ ಕೆಲಸದ ಅಭಾವ ಆದ್ದರಿಂದ ಇದರಲ್ಲಿ ತುಂಬ 100 ಬಟ್ಟಿ ಬೆಳೆ ಆದರೆ ಒಂದು 3 ದಿವಸ ಬೇಕು. ಇದರಲ್ಲಾದರೆ ಬರೀ ಒಂದು 6-8 ಗಂಟೆಯಲ್ಲಿ ಮುಗಿಸಿ ಬರ್ತೇನೆ. ಅವ್ರಿಗೆ ಕೆಲಸನೂ ಅನುಕೂಲ ಆಗುತ್ತೆ. ಹುಲ್ಲಿನಲ್ಲಿ ಭತ್ತ ಇರೋದ್ರಿಂದ ಇಲಿಗಳು ಹುಲ್ಲು ಮೇದೆಯನ್ನು ಹಾಳು ಮಾಡ್ತವೆ. ಇದರಲ್ಲಿ ಯಾವ ಸಂಶಯ ಇಲ್ಲ. ಆ ಹುಲ್ಲಿನಲ್ಲಿ ಕೆಲವರು ಹೇಳ್ತಾರೆ ಆಯಿಲ್ ಬರ್ತದೆ, ಡೀಸೆಲ್ ಬರ್ತದೆ. ಕಬ್ಬಿಣದ ಒಂದು ಬಾಕ್ಸ್ ಅಷ್ಟೇ ಅಲ್ಲದೆ ಅದರೊಳಗೆ ಆಯಿಲ್ ಆಗಲಿ ಡೀಸೆಲ್ ಆಗಲಿ ಏನೂ ಆಗುದಿಲ್ಲ. ದನಗಳಿಗೆ ಅದನ್ನು ಹುಲ್ಲು ತೀರ್ಣ ಮಾಡಲು ತುಂಬಾ ಅನುಕೂಲ ಆಗಿರುತ್ತದೆ. ಪುಡಿ ಪುಡಿಯಾಗಿ ಅದರ ಇರುವ ಹಾರ ಎಲ್ಲ ಹೋಗಿರ್ತದೆ, ಭಾರಿ ಅನುಕೂಲ ಆಗಿರುತ್ತೆ. ಜನರು ತುಂಬಾ ಸಂತೋಷವಾಗಿ ಒಂದೊಂದು ಸರಿ ಕರೆದ ಜನರು ಪ್ರತಿ ವರ್ಷನೂ ಆ ಸಮಯಕ್ಕೆ ನಾನು ಕರೆದು ಬುಕ್ ಮಾಡ್ತಾರೆ. ಒಂದು ವಾರಕ್ಕೆ ಮುಂಚೆ ನನಗೆ ಇಂಥ ದಿವಸ ಬೇಕು ಅಂತೇಳಿ ಯಂತ್ರದ ಮೊರೆ ತುಂಬಾ ಜನರು ಹೋಗಿದ್ದಾರೆ, ಅವ್ರಿಗೆ ತುಂಬಾ ಅನುಕೂಲ ಆಗಿದೆ. ಅಂದ್ರೆ ಭತ್ತ ಕಟಾವ ಆದ್ಮೇಲೆ ಭತ್ತ ಕಾಳು ಬಿಡಿಸೋ ಯಂತ್ರನ? ಹೌದು ಸರ್, ಭತ್ತ ಕಟಾವಾಗಿ ಒಂದು ಜಾಗದಲ್ಲಿ ರಾಶಿ ಹಾಕಿದ್ದೇನೆ, ಅದನ್ನ ಮಿಷಿನಿಗೆ ತಂದು ಕೊಟ್ಟರೆ ಅದು ಬೇರೆ ಬೇರೆ ಮಾಡಿಕೊಡ್ತದೆ. ಒಂದು ಕಣದಲ್ಲಿ ನಿಂತ ಕೆಲಸ ಮಾಡುವ ಒಂದು ಯಂತ್ರ ಸರ್. ಇದು ಟ್ರ್ಯಾಕ್ಟರ್ಗೆ ಫಿಟ್ ಆಗಿರ್ತದೆ, ಟ್ರ್ಯಾಕ್ಟರ್ಲ್ಲಿ ತಗೊಂಡು ಹೋಗುದು, ಅಲ್ಲಿ ಇಡುವುದು, ಆನಂತರ ಅದು ಬೇರ್ಪಡೆ ಮಾಡಿ ಅಲ್ಲಿಗೆ ಕೊಟ್ಟರೆ ಪುನಃ ಕೆಲಸ ಜೋಡಿಸಿ ವಾಪಸ್ ತಗೊಂಡು ಹೋಗುದು. ಜೀಪ್ನಲ್ಲಿ ಎಳೆಯುವ ಕೆಲಸದಲ್ಲಿ ಟ್ರ್ಯಾಕ್ಟರೇ ಅದಕ್ಕೆ ಸಾಕು. ನೀವೇ ಹೋಗ್ತೀರಾ ಅವರೇ ತಂದು ಕೊಡ್ತಾರೆ ಹೇಗೆ? ಇಲ್ಲ, ನಾನೇ ಹೋಗ್ತೇನೆ ಸರ್. ಅವ್ರವ್ರ ಜಾಗಕ್ಕೆ ಅವರು ಹೇಳಿದ ಪ್ಲೇಸಿಗೆ ನಾನು ಹೋಗಿ ಕಣದಲ್ಲಿ ಶೇಖರಣೆ ಮಾಡಿರ್ತಾರೆ. ಅವ್ರವ್ರ ಮನೆಗೆ ಹೋಗಿ ಫೋನ್ ಮಾಡಿ ಇರ್ತಾರೆ. ಇಲ್ಲಿಂದ ಮಡಿಕೇರಿ, ಚಾರಮಾಣೆ, ಮರಗೋಡು ಸೈಡ್, ಕೊಡಗಿನಲ್ಲಿ ಸುಮಾರು ಅರ್ಧ ಭಾಗ ಸುತ್ತಿ ನನಗೆ ಒಂದು 6-7 ವರ್ಷದಿಂದ ಎಲ್ಲ ಅನುಭವ ಆಗಿದೆ. ಪ್ರತಿ ಮನೆಯೋಗ ಎಲ್ಲ ಒಂದು ಅನುಭವ ಆಗಿದೆ. ಸುಮಾರು 17 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಿದ್ರಿ, ತಕ್ಕಷ್ಟು ಸಂಬಳ ಪಡ್ಕೊಂಡಿದ್ರಿ, ಆಮೇಲೆ ಪಿಂಚಣಿನೂ ಬರ್ತಾ ಇದೆ, ಸೌಲಭ್ಯಗಳು ಸಿಗ್ತದವೆ, ಈ ಕಡೆ 15 ಎಕರೆ ತೋಟ ಇದೆ, ಗದ್ದೆ ಮಾಡ್ಕೊಳ್ತೀರಿ. ಆದರೂ ಒಂಥರ ಕುತೂಹಲ ಹುಟ್ಟಿಸುವ ವ್ಯಕ್ತಿತ್ವ, ಟಿಲ್ಲರು ಟ್ರ್ಯಾಕ್ಟರ್ ಇಟ್ಕೊಂಡಿದ್ರಿ, ಮತ್ತೆ ಭತ್ತದ ಕಾಳು ಬಿಡಿಸುವ ಅಥವಾ ಭತ್ತ ಕಣ ಮಾಡುವ ಯಂತ್ರವನ್ನು ಖರೀದಿ ಮಾಡಿಕೊಂಡು ಉಪಯೋಗಿಸ್ಕೊಳ್ತದ್ರಿ. ಅದಕ್ಕೆ ಎಷ್ಟಾಯ್ತು ಭತ್ತದ ಒಂದು ಕಣ ಮಾಡುವ ಯಂತ್ರಕ್ಕೆ? ಅದೊಂದು 2.5 ಲಕ್ಷ ಆಯ್ತು ಸರ್ ನಮಗೆ. ಅದಕ್ಕೆ ಅದರ ಹಣವೆಲ್ಲ ಬಂದಿದೆ, ಅದಕ್ಕೇನು ಖರ್ಚಿಲ್ಲ. ಆದರೆ ಅದರ ಐಟಮ್ ಬೇರಿಗಳು ಇದರಲ್ಲಿ ಇಲ್ಲಿ ಸಿಗೋದಿಲ್ಲ, ಹೊರಗಡೆ ಬೆಂಗಳೂರಿಂದ ಹೊರಗಡೆಯಿಂದ ತರಿಸ್ಬೇಕು. ಅದು ಸ್ವಲ್ಪ ಅಪಾಯಕಾರಿ, ಸ್ವಲ್ಪ ವಿಷಯ ಅಷ್ಟೇ, ಸ್ವಲ್ಪ ಕಠಿಣ ಶ್ರಮ ಪಡಬೇಕು ಅದಕ್ಕೆ ಹಗಲು ರಾತ್ರಿ, ಆದರೆ ಉತ್ತಮ ಫಲ ತೆಗಿಬಹುದು. ವಿಜಯಕುಮಾರ್ ಅವರು ಎಷ್ಟು ವಯಸ್ಸು ತಮ್ದು? ನನ್ಗೆ ಈಗ 53 ವರ್ಷ ನಡೀತು. ನೋಡಿ, ಒಳ್ಳೆ ವಯಸ್ಸೆ. ಇನ್ನೂ 10 ವರ್ಷಗಳ ಕಾಲ ಆರಾಮಾಗಿ ಕೆಲಸ ಮಾಡಬಹುದು ಅಂತ ಅನ್ಸುತ್ತೆ. ನೀವು ಮಾತಾಡೋದು ನೋಡಿದ್ರೆ ನಿಮ್ಮ ಆಸಕ್ತಿನ ಗಮನಿಸ್ಕೊಂಡ್ರಲ್ವಾ? ಹೌದು ಸರ್, ಇನ್ನು ಕೃಷಿಯಲ್ಲಿ ತುಂಬಾ ಆಸಕ್ತಿ ಇದೆ. ನನ್ನ ಮಗನು ಕೂಡ ಅದೇ ರೀತಿ ಇದ್ದಾನೆ. ನಾನು ಅವರ ಮೇಲೆ ತುಂಬಾ ಆಸಕ್ತಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ನಾನು ಹೋಗೋ ದಾರಿಯಲ್ಲಿದ್ದಾನೆ, ಅದಕ್ಕಿಂತ ಜಾಸ್ತಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ನಿಮ್ ಶ್ರೀಮತಿಯವರು ಕಡಿಮೆ ಇಲ್ಲ ಅಂತ ಅನ್ಸುತ್ತಲ್ವಾ? ಹೌದು, ನಾನು ಓದಿದ್ದು SSLT, SS ಅವರು BCom ಆಗಿದ್ದಾರೆ. ಕೃಷಿಯಲ್ಲಿ ತುಂಬಾ ಆಸಕ್ತಿ, ಹೂ ಗಿಡದಲ್ಲಿ, ತರಕಾರಿ ಬೆಳೆಸಿದ್ರಲ್ಲಿ, ಜನರ ಜೊತೆ ಹೋಗಲಿ, ತೋಟದ ಕೆಲಸದಲ್ಲಿ, ಎಲ್ಲ ತರದ ಆಲ್ರೌಂಡರ್ ಆಗಿದ್ದಾಳೆ. ನನಗೆ ನನ್ನ ಒಂದು ಬಲಗೈ ಎಡಗೈ ಇದ್ದಾಗೆ ಇದ್ದಾಳೆ ಅವಳು. ಎಲ್ಲದರಲ್ಲೂ ಮಕ್ಕಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಯಾವುದರಲ್ಲೂ ಕಮ್ಮಿ ಇಲ್ಲ. ಸಂಘಗಳಲ್ಲಿ ಹೋಗಿ ದುಡಿತಾಳೆ, ಅವಳು ಕಾರ್ಯದರ್ಶಿ ಆಗಿ ಇದಾಗಿ ದುಡಿತಿದ್ದಾಳೆ. ಎಲ್ಲ ಸಂಘಗಳಲ್ಲಿ ಸ್ವಸಹಾಯ ಸಂಘಗಳನ್ನು ನಡೆಸ್ತಾ ಇದ್ದಾಳೆ. ತುಂಬಾ ಅನುಕೂಲ ಆಗಿದೆ ಅವಳಿಂದ. ನೋಡಿ, ಬೇಸಾಯ ಅಂದ್ರೆ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ. ಸಹಾಯ ಅಲ್ಲ, ಸಹಾಯ. ಎಲ್ಲರೂ ಕೆಲಸ ಮಾಡಿದ್ರೆ ಎಲ್ಲರಿಗೂ ದುಡ್ಡು ಸಿಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಬೇರೆಯವ್ರಿಗೂ ಪ್ರಯೋಜನಕಾರಿ. ಖುಷಿ ಆಯ್ತು ವಿಜಯಕುಮಾರ್ ಅವರೇ. ಟ್ರ್ಯಾಕ್ಟರ್ಗೆ, ಟಿಲ್ಲರ್ಗೆ, ಮತ್ತೆ ಈ ಭತ್ತ ಕಾಳು ಬಿಡಿಸೋ ಯಂತ್ರಕ್ಕೂ ಹಾಕಿದ ಬಂಡವಾಳ ವಾಪಸ್ ಬಂದಂಗಾಯ್ತು. ನೀವೇ ಆ 3 ಯಂತ್ರಗಳನ್ನು ಸರಿಯಾಗಿ ನೋಡ್ಕೊಳ್ತದ್ರಿ, ಅದನ್ನು ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸಿದ್ರಿ. ಸಣ್ಣ ಸಣ್ಣ ವ್ಯತ್ಯಾಸಗಳು ಬಳಸ್ತಂಗಲ್ಲ ಬಳಸ್ತಂಗಲ್ಲ ಬರ್ತಾ ಇರುತ್ತೆ. ಏನೇನು ಪ್ರಮುಖವಾಗಿ ಗಮನಿಸ್ಬೇಕು ಈ 3 ಯಂತ್ರಗಳು ಚೆನ್ನಾಗಿರ್ಬೇಕಾದ್ರೆ? ನಿಜವಾಗಿ ಡ್ರೈವರ್ ಇಟ್ಕೊಂಡೆ ಅಂದ್ರೆ ನಾನು ಬೆಳಿಗ್ಗೆ ಹೇಳ್ತೇನೆ, ಎದ್ದು ಗಾಡಿ ಹೋಗ್ಬೇಕಾದ್ರೆ ಏನಾದ್ರೂ ಟ್ರ್ಯಾಕ್ಟರ್ ಕೆಲಸ ಇದ್ರೆ ನಾವು ಡ್ರೈವರ್ ಇಟ್ಕೊಂಡ್ರೆ ಅವ್ರು ಹೇಳೋದೇ 8 ಗಂಟೆಗೆ. ನಾನು ಗಾಡಿಯಲ್ಲಿ ತೊಳೆದು ಅದಕ್ಕೊಂದು ಹೂ ಇಟ್ಟು ಅಗರಬತ್ತಿ ಕಸಿ ಡೀಸೆಲ್ ಹಾಕಿ ಎಲ್ಲ ಚೆಕಪ್ ಎಲ್ಲ ಮಾಡಿ ಕೊಟ್ರೆ ಹೋಗಪ್ಪ ಇಂಥ ದಾರಿಗೆ ಹೋಗು ನೋಡ್ಕೊ ಮಾಡ್ಕೊ ಅಂತ 10 ಸರಿ ಹೇಳ್ಬೇಕು. ಗಾಡಿ ಬಗ್ಗೆ ಜಾಗ್ರತೆ ತಗೋ ನೋಡು, ಟ್ರ್ಯಾಕ್ಟ್ರಿ ಆಗಲಿ, ಟಿಲ್ಲರ್ ಆಗಲಿ. ಅಲ್ಲೇ ಪ್ರತಿ ವರ್ಷ ವಸ್ತುಗಳಿಗೆ ನನಗೆ ಐಡಿಯಾ, ಸುಮಾರು ಅರ್ಧ ಕೆಲಸ ಬಿಡಿ ಭಾಗಗಳ ಕೆಲಸವನ್ನು ನಾನೇ ಮಾಡ್ತೀನಿ. ಇಂಜಿನ್ ಗೇರ್ ಬಾಕ್ಸ್ ಒಂದು ಬಿಟ್ಟು ಸಾಧಾರಣ ಕೆಲಸವನ್ನು ನಾನೇ ಮಾಡ್ತೀನಿ ಮನೆಯಲ್ಲಿ. ನನ್ನ ಮಗನೂ ಸೇರಿ ಮಾಡ್ಕೊಳ್ತೇನೆ, ನಾನು ಮಾಡ್ತೀನಿ. ನನಗೆ ಅನುಭವ ಒಂದ್ಸರಿ ನೋಡಿದ ಮೇಲೆ ಅದ್ರ ಮುಕ್ಕಾಲು ಬೇಕು ಕೆಲಸ ನಾನೇ ಮಾಡ್ತೀನಿ. ಅದು ನನಗೆ ತುಂಬ ಅನುಕೂಲ ಆಗುತ್ತೆ, ಅರ್ಧ ಹಣ ನನಗೆ ಉಳಿ ಹಾಗೆ ಆಗುತ್ತೆ, ಏನು ಹಾಳಾಗೋದಿಲ್ಲ. ನಾವು ಹಾಗೆ ಲಕ್ಷ್ಮಿ ತರ ಅದನ್ನು ನೋಡ್ಕೊಳ್ತಾ ಇರಬೇಕು. ಆಯಿಲ್ ಚೇಂಜ್ ಮಾಡೋದು, ಫಿಲ್ಟರ್ ಚೇಂಜ್ ಮಾಡೋದು, ಅಥವಾ ಇನ್ನು ಬೇರೆ ಬೇರೆ ಸಂಗತಿಗಳು ಒಂದೊಂದಾಗಿ ಹೇಳಿ. ಟ್ರ್ಯಾಕ್ಟರ್ನಲ್ಲಿ ಏನು ಪ್ರಮುಖವಾಗಿ ಪ್ರತಿ ವರ್ಷ ಕೆಲಸ ಕಾರ್ಯಗಳನ್ನು ಮಾಡಬೇಕು ಟಿಲ್ಲರ್ನಲ್ಲಿ, ಮತ್ತು ಇದು ಭತ್ತ ಕಣ ಮಾಡೋ ಯಂತ್ರದಲ್ಲಿ? ಟ್ರ್ಯಾಕ್ಟರ್ನಲ್ಲಿ ಅಷ್ಟು ದೊಡ್ಡ ಜಾಸ್ತಿ ಕೆಲಸ ಮಾಡೋಕ್ಕಾಗೋದಿಲ್ಲ. ನೇಗಿಲು ಉಳುವಾಗ ನೋಡ್ಕೊಳ್ಬೇಕು, ಅದು ಸೌದ ಹೋಗಿ, ಜಾಸ್ತಿ ಸೌದಾದ್ರೆ ಹಿಂದಿನ ಆದ್ರೂ ಕಬ್ಬಿಣದ ರಾಡ್ ಸಪೋರ್ಟ್ ಉಂಟು, ಅದು ಸೌದ ಹೋದ್ರೆ ಇದು ನೆಟ್ ಬೋಲ್ಟ್ ಕೂರ್ಸೋಕ್ಕಾಗೋದಿಲ್ಲ. ಪ್ರತಿ ದಿವಸ ಅದನ್ನು ನೆಟ್ ಬೋಲ್ಟ್ ಚೆಕ್ ಮಾಡ್ತಾ ಇರಬೇಕು ಕಲ್ಟಿವೇಟರ್ಲ್ಲಾದ್ರೆ. ಮತ್ತೆ ಇಂಜಿನ್ ಗೇರ್ ಅದು ಆಯಿಲ್ ವರ್ಷಕ್ಕೊಂದ್ಸರಿ ಹೀಗೆ ಎಷ್ಟು ಕಿಲೋಮೀಟರ್ ಆದಮೇಲೆ ಅದು ಚೇಂಜ್ ಮಾಡೋದು. ನಾವು ಮಾಡ್ಬೋದು ಆದರೆ ಅದು ಸರಿ ಆಗೋದಿಲ್ಲ, ಶೋರೂಮಲ್ಲಿ ಅಲ್ಲಿ ಮಾಡ್ಕೊಳ್ತಿದ್ವಿ. ಚಿಕ್ಕ ಪುಟ್ಟಗಳ ನೆಟ್ ಬೋಲ್ಟ್ ಬೇರೆ ಎಲ್ಲ ಕೆಲಸಗಳನ್ನೆಲ್ಲ ಒಂದು ಕಾಲು ಭಾಗ ಕೆಲಸ ನಾನು ಮಾಡ್ಕೊಳ್ತೇನೆ ಟ್ರ್ಯಾಕ್ಟರ್ನಲ್ಲಿ. ಟಿಲ್ಲರ್ ಹಾಗೆ, ಟಿಲ್ಲರಲ್ಲಿ ಹಿಂದ್ಗಡೆ ನೇಗಿಲು ಬರ್ತದೆ, ಅದಕ್ಕೆ ರಬ್ಬರ್ದು ಇದೆಲ್ಲ ನಾನು ಹಾಕೊಳ್ತೀನಿ. ಅದು ಗುಳಗಳನ್ನು ನಾನೇ ಚೇಂಜ್ ಮಾಡ್ತೀನಿ. ಆಯಿಲ್ ಅದು ನಾನು ಈ ವರ್ಷ ಸರ್ವಿಸ್ಗೆ ಅಂತೂ ಹೋಗಲಿಲ್ಲ, ಆಯಿಲ್ ನಾನೇ ಚೇಂಜ್ ಮಾಡ್ಕೊಳ್ತೀನಿ ಎಲ್ಲ. ಈ ವರ್ಷ ನಾನು ವರ್ಕ್ಶಾಪ್ಗೆ ಒಂದು ದಿವಸ, ಈ ವರ್ಷದಲ್ಲಿ ಒಂದು ದಿವಸ ನಾನು ವರ್ಕ್ಶಾಪ್ಗೆ ತಗೊಂಡು ಹೋಗಲಿಲ್ಲ, ಎಲ್ಲ ಕೆಲಸವನ್ನು ನಾನೇ ಮಾಡ್ಕೊಂಡಿದ್ದೀನಿ. ಅದೇ ರೀತಿ 16 HP ಮೋಟರ್ ಕೊಡು ಉಂಟು, ನೀರು ಹೊಡೆಯ, ಅದ್ರ ಕೆಲಸ ಆಯಿಲ್ ಚೇಂಜು, ಫಿಲ್ಟರ್ ಚೇಂಜು ಎಲ್ಲವನ್ನು ನಾನೇ ಮಾಡ್ಕೊಳ್ತೀನಿ. ಅದು 2-3 ವರ್ಷದಿಂದ ಅವ್ರಿಗೆ ಚಾರ್ಜ್ ಈಗ ಒಂದು 600 ರಿಂದ 1,000 ರೂಪಾಯಿ ಸರ್ವಿಸ್ ಚಾರ್ಜ್ ಆಗುತ್ತೆ, ಅದು ನನಗೆ ಉಳಿಕೆ ಆಗುತ್ತೆ. ಆ ಕೆಲಸವನ್ನು ನಾನೇ ಮಾಡ್ಕೊಳ್ತಿದ್ದೀನಿ ಸ್ವತಃ. ಎಲ್ಲ ವಸ್ತುಗಳಂತ ಆಯಿಲು ಸಂಗ್ರಹಣೆ ಇಡ್ತೀನಿ, ಡೀಸಿಲು, ವೇಸ್ಟು, ಗ್ರೀಸು, ಎಲ್ಲ ಐಟಮ್ಮು ಸ್ಪೇರ್ ತಂದು ಇಡ್ತೀನಿ. ಹೆಚ್ಚಿಗೆ ನನ್ನ ಮನೆಯಲ್ಲಿ ಇದೆ, ಎಲ್ಲ ಒಂಥರ ವರ್ಕ್ಶಾಪ್ ಥರ ಇಟ್ಕೊಂಡಿದ್ದೀನಿ, ಎಲ್ಲ ಟೂಲ್ಸ್ಗಳೇ ಇಟ್ಕೊಂಡಿದ್ದೀನಿ. ಕಾಳು ಬಿಡಿಸುವ ಯಂತ್ರದಲ್ಲಿ ಏನಾದರೂ ಪ್ರಮುಖವಾದ ಸಮಸ್ಯೆಗಳು ಬರ್ತವೆ ಅಥವಾ ನಿರ್ವಹಣೆ ವಿಚಾರ ಏನು? ಇದು ಭತ್ತ ಬೇರೆ ಮಾಡೋ ಮಿಷಿನಲ್ಲಿ ಬೇರಿಂಗ್ಗಳು ಹೋಗುತ್ತೆ ತುಂಬ ಈ ರೋಡಿನಲ್ಲಿ. ಅದು ಟ್ರ್ಯಾಕ್ಟರ್ ಎಳೆದುಕೊಂಡು ಹೋಗುವಾಗ ರಸ್ತೆಗಳು ಚೆನ್ನಾಗಿಲ್ಲದ ಕಾರಣ ತುಂಬ ಗಾಡಿಗೆ ದಡ ದಡ ಅಂತೇಳಿ ಬೇರಿಂಗ್ ಕೂಡ ಹೋಗ್ತದೆ, ಬಿಸಿ ಆಗ್ತದೆ, ತುಂಬ ಹೀಟು ಜಾಸ್ತಿ ಲೋಡ್ ಕೊಡ್ತಾರೆ. ಕೆಲವರು ಸ್ವಲ್ಪ ಕಡಿಮೆ ಕೊಟ್ಟರೆ ಬೇಗ ಆಗ್ತದೆ. ಅದು ಕೊಡುವ ವಿಧಾನದಲ್ಲಿ ಗಂಟೆಗೆ 30 ಚೀಲದಷ್ಟು ಭತ್ತವನ್ನು ಬೇರ್ಪಡಿಸಬಹುದು. ಅದು ಜನರ ಬಗ್ಗೆ ಸ್ಪೀಡ್ ಹೇಗೆ ಕೊಡ್ತಾರೆ, ನಿಧಾನ ಕೊಟ್ಟರೆ ನಿಧಾನ ಬರುತ್ತೆ, ಫಾಸ್ಟ್ ಆಗಿ ಸ್ವಲ್ಪ ಸ್ವಲ್ಪ ಕೊಟ್ಟರೆ ತುಂಬ ಬರುತ್ತೆ, ಅವರಿಗೆ ಲಾಭ ಉಂಟು ತುಂಬ. ಒಂದು ಗಂಟೆಗೆ 30 ಚೀಲವಷ್ಟು ತೆಗೆದಿದ್ದೀನಿ ನಾನು. ಅದರಲ್ಲಿ ಅದೇ ಬೇರಿಂಗ್ ಸ್ವಲ್ಪ ದೊಡ್ಡದೆಲ್ಲ ಬೆಲ್ಟ್ಗಳು ಮತ್ತೆ ಅದಕ್ಕೆ ಇರುವ ಬೇರಿಂಗ್ಗಳು, ಬೇರಿಂಗ್ ಬೆಲ್ಟದ ಖರ್ಚು ಇರೋದು ತುಂಬ ತುಂಬ. ಒಂದು ವರ್ಷಕ್ಕೆ ಒಂದು 10-15-20 ಸಾವಿರದ್ದು ಕೆಲಸ ಹೋಗುತ್ತೆ. ಒಂದು 50 ಸಾವಿರ ದುಡಿದ್ರೆ ಒಂದು 30 ರೂಪಾಯಿ ಅದಕ್ಕೆ ಹೋಗುತ್ತೆ, ಒಂದು 25-30 ರೂಪಾಯಿ ನನಗೆ ಅದರಲ್ಲಿ ಬಾಕಿ ಇರ್ತದೆ. ಒಳ್ಳೆ ಸಂಗತಿ. ಕಾಳು ಮೆಣಸು ಬಿಡಿಸುವ ಯಂತ್ರ ಕೂಡ ಇದೆ ನನಗೆ, ಅದು ನನಗೆ ಟಿಲ್ಲರ್ ಅನ್ನು ಮಾಡಿಬಿಟ್ಟು, ಅದಕ್ಕೆ ಸಪರೇಟ್ ನಾನು ಮೋಟರ್ಗಳು ತೆಗೆದುಕೊಳ್ಳಲಿಲ್ಲ. ಟಿಲ್ಲರ್ ಅನ್ನು ಬೇರ್ಪಡಿಸಿ ಅದರ ಇಂಜಿನಿಗೆ ಈ ಮೋಟರ್ನ್ನು ಸೇರಿಸಿಕೊಂಡಿದ್ದೀನಿ. ನನ್ನ ಕೆಲಸನೂ ಆಗುತ್ತೆ. ಅವಾಗ ತುಂಬ ಮೆಣಸು ಇತ್ತು, ಒಂದು 15 ಕ್ವಿಂಟಲ್ 30 ಕ್ವಿಂಟಲ್ ಮೆಣಸು ಕೊಯ್ತಿದ್ದೆ, ಅವಾಗ ಅದೇ ಹಣದಲ್ಲಿ ತಗೊಂಡೆ. ಇವಾಗ ನನ್ನ ಕೆಲಸನೂ ಮಾಡಿಕೊಂಡು ಬಾಕಿ ಇತರ ಕೆಲಸರು ಮನೆಗೆ ಬರ್ತಾರೆ, ಮೆಣಸು ಕಾಳು ಮೆಣಸು, ಬರೀ ಕಡಿಮೆ ಹಣದಲ್ಲಿ ಉಚ್ಚಕ್ಕೆ ಉಪಕಾರವನ್ನು ಮಾಡ್ತೇನೆ. ನೋಡಿ ಎಷ್ಟು ಕುತೂಹಲ ಹುಟ್ಟಿಸುತ್ತೆ ನಿಮ್ಮ ವ್ಯಕ್ತಿತ್ವ. ಟ್ರ್ಯಾಕ್ಟರ್ ಬಗ್ಗೆ ಹೇಳಿದ್ರಿ, ಟಿಲ್ಲರ್ ಬಗ್ಗೆ ಹೇಳಿದ್ರಿ, ಆಮೇಲೆ ಭತ್ತದ ಕಾಳು ಬಿಡಿಸೋ ಒಂದು ಯಂತ್ರವನ್ನು ಹೇಳಿದ್ರಿ, ಈಗ ಕಾಳು ಮೆಣಸು ಕಾಳು ಬಿಡಿಸೋ ಯಂತ್ರವನ್ನು ಹೇಳ್ತಿದ್ರಿ. ಅದೆಷ್ಟಾಗಿತ್ತು, ಯಾವಾಗ ತೆಗೆದುಕೊಂಡ್ರಿ? ಅದು 5 ವರ್ಷ ಆಯ್ತು ಸರ್, ಅದು ಮಡಿಕೇರಿಯಿಂದ ತೆಗೆದುಕೊಂಡಿದ್ದು 75,000 ರೂಪಾಯಿ ಆಗಿತ್ತು. ಅದಕ್ಕೆ ಅಂದ್ರೆ ಬಡ್ಡಿ ಅಸಲು ಬಿಡಿದ್ರೆ ನನಗೆ ಲಾಭ ಅಲ್ಲದ ನಷ್ಟ ಏನಿಲ್ಲ ಅದರಲ್ಲಿ. ವರ್ಷಕ್ಕೆ 1 ತಿಂಗಳ ಕೆಲಸ ಅಷ್ಟೇ. ಅದಕ್ಕೆ ಕೆಲಸ ಮಾಡಿದ್ಮೇಲೆ ಅದು ಮೂಲೆ ಸಡ್ಡಿ ಹಾಕಿದ್ರೆ ಅದು ಅಲ್ಲೇ ಇರ್ತದೆ. ಈಗ ಇವೆರಡು ಒಂದೊಂದೂವರೆ ತಿಂಗಳು ಬಳಕೆ ಆದ್ಮೇಲೆ ಮತ್ತೆ ಉಪಯೋಗಿಸ್ಕೊಳ್ಳೋದಕ್ಕೆ ಮುಂಚಿತವಾಗಿ ಹೇಗೆ ಅದನ್ನ ಸುಸ್ಥಿತಿಗೆ ತೆಗೆದುಕೊಂಡು ಬರ್ತೀರಿ, ಅಥವಾ ತೆಗೆದುಕೊಂಡು ಆದ್ಮೇಲೆ ಅಥವಾ ಬಳಸ್ಕೊಂಡು ಆದ್ಮೇಲೆ ಏನು ಕೆಲಸ ಮಾಡ್ಬೇಕಂತ ಹೇಳ್ತೀರಿ? ನನ್ನ ಹತ್ರ ಸರ್ವಿಸ್ ಮಿಷಿನ್ ಕೂಡ ಇಟ್ಕೊಂಡಿದ್ದೀನಿ. ಆ ಮಿಷಿನ್ ಅಲ್ಲಿ ಚೆನ್ನಾಗಿ ತೊಳೆದು ಗ್ರೀಸ್ ಆಗಿ ಚೆನ್ನಾಗಿ ಕವರ್ ಮಾಡಿ ಇಡ್ತೇನೆ. ಅದೇ ರೀತಿ ಕಾಳು ಮೆಣಸಿಗೂ ಕೂಡ ಹಾಗೆ ಚೆನ್ನಾಗಿ ಅದನ್ನು ಒಳಗೆ ತೊಳೆದು ಪುಡಿ ಎಲ್ಲ ಮೆಣಸಿನ ಮಿಷಿನ್ ಒಳಗೆ ಅಂಟಿರ್ತದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಸೇಫ್ ಆಗಿ ಚೆನ್ನಾಗಿ ಸೆಡ್ ಒಳಗೆ ಇಟ್ಟಿರ್ತೀನಿ ಸರ್. ಈ ತರ ರೈತರು ಅಲ್ದವರು ಸಹ, ಅಂದ್ರೆ ಸ್ವಲ್ಪ ಜಮೀನಿದೆ ಅಥವಾ ಜಮೀನೇ ಇಲ್ಲ ಅಂತ ಅನ್ಕೊಂಡು ಕೆಲವೊಬ್ರು ಯಂತ್ರಗಳನ್ನೇ ಇಟ್ಕೊಂಡು ರೈತರಿಗೆ ಬಾಡಿಗೆಗೆ ಕೊಟ್ಟು ಅಥವಾ ಅವ್ರು ಹೋಗಿ ಚೆನ್ನಾಗಿ ದುಡಿಮೆ ಮಾಡಿರೋರನ್ನ ನಾವು ನೀವು ನೋಡ್ತಾ ಇರ್ತೀವಿ. ರೈತರು ಸಹ ಈ ನಿಟ್ಟಿನಲ್ಲಿ ಗಮನ ಹರಿಸಬಹುದು, ತಾವು ಉಪಯೋಗಿಸ್ಕೊಂಡು ಬೇರೆಯವರ ಜಮೀನು ತೋಟಗಳಲ್ಲಿ ಇದನ್ನ ಉಪಯೋಗಿಸಿ ಬಳಸ್ಕೊಂಡು ದುಡ್ಡನ್ನು ಮಾಡ್ಕೋಬಹುದು. ಒಂದು ಒಳ್ಳೆ ಅನುಭವ, ಮತ್ತೆ ಯಾವಾಗ್ಲೂ ಕೆಲಸಗಳು ಸಿಗ್ತಾ ಇರ್ತವೆ. ಕೃಷಿ ಯಂತ್ರೋಪಕರಣಗಳು ಇವತ್ತು ಬೇಸಾಯದಲ್ಲಿ ಎಷ್ಟೋ ಸರಿ ಬೇಕಾಗ್ತವೆ, ಯಾಕಂದ್ರೆ ಮನುಷ್ಯರೇ ಎಲ್ಲದನ್ನು ಮಾಡೋಕ್ಕಾಗಲ್ಲ, ಮತ್ತೆ ಜನನೂ ಸಿಗೋದಿಲ್ಲ, ಆಳು ಕಾಳುಗಳ ಖರ್ಚು ಮತ್ತೆ ನಾವು ಅಂದ್ಕೊಂಡಾಗ ಅವರು ಲಭಿಸೋದಿಲ್ಲ. ಟ್ರ್ಯಾಕ್ಟ್ರು ಟಿಲ್ಲರು ಮತ್ತೆ ಭತ್ತದಲ್ಲಿ ಕಾಳು ಬಿಡಿಸೋ ಯಂತ್ರ, ಕಾಳು ಮೆಣಸು ಬಿಡಿಸೋ ಯಂತ್ರ ಇವನ್ನೆಲ್ಲ ಇಟ್ಕೊಂಡಿರೋದ್ರ ನೀವು ಕೆಲವೊಂದು ಸಾರಿ ಈಗ ಒಂದು ಮೆಷಿನ್ ತೆಗೆದುಕೊಂಡು ಹೋದಾಗ ಇನ್ನೊಂದು ಮೆಷಿನ್ ಕೆಲಸ ಬಂದಾಗ ಏನ್ ಮಾಡ್ತೀರಿ, ಹೇಗೆ ನಿಭಾಯಿಸ್ತೀರಿ? ಭತ್ತದ ಸಮಯದಲ್ಲಿ ಭತ್ತ ಮಾತ್ರ ಇರೋದು, ಅವಾಗ ಕಾಫಿ ಬಂದಿರೋದಿಲ್ಲ. ಮೆಣಸು ಕೂಡಿ ಬಂದು ಮೆಣಸು ಬರುವ ಅಂದ್ರೆ ಫೆಬ್ರವರಿ ನಂತರ, ಅವಾಗ ಇದು ಆರಾಮಾಗಿರ್ತದೆ. ಅವಾಗ ಈ 1.5 ತಿಂಗಳಲ್ಲಿ ನಾನೇ ಭತ್ತದ ಮಿಷಿನ್ ನಿರ್ವಹಣೆ ಮಾಡ್ತೇನೆ. ಅವಾಗ ಅನ್ಕೊಳ್ಳಿ, ಅಕಸ್ಮಾತ್ ಇವಾಗ ಮಗನಿಗೆ ರಜಾ ಇದ್ರೆ ಮಗನೇ ಓಡಿಸ್ತಾನೆ, ಅವನು ಎಲ್ಲ ನೋಡ್ಕೊಳ್ತಾನೆ ಇಲ್ಲಿ ಮನೆಯಲ್ಲಿ, ಇಲ್ಲ ಅವನು ಹೋಗ್ತಾನೆ, ಇಲ್ಲದ ನಾನು ಮಾಡ್ತೇನೆ. ಆ ರೀತಿ ಎಲ್ಲ ಸಮಯದಲ್ಲಿ ಇರೋದಿಲ್ಲ, ಕಾಫಿ ಸೀಸನ್ಗೆ ಬೇರೆ ಇರ್ತದೆ, ಅವಾಗ ಈ ಮಿಷಿನ್ ಆರಾಮಾಗಿರ್ತದೆ. ಹಾಗೆ ಬೇಕಿದ್ರೆ ನಾನು ಡ್ರೈವರ್ಗಳನ್ನ ಹೊರಗಡೆಯಿಂದ ಕರ್ಕೊಂಡು ಸುಧಾರಣೆ ಮಾಡ್ಕೊಂಡೆ ಇರ್ತೇನೆ. ನಿಮ್ಮ ಮನೆಯವರು ಈ ಯಂತ್ರಗಳನ್ನ ಓಡಿಸ್ತಾರ? ಮಿಸಸ್ಗೆ ಅಭ್ಯಾಸ ಇಲ್ಲ. ಮಗನ ಈ ಕೊರೋನಾ ಕಾರಣದಿಂದ 2 ವರ್ಷ ಮನೆಯಲ್ಲಿದ್ದ, ಅವಾಗ ಕಾರ್ ಡ್ರೈವಿಂಗು ಜೀಪು ಟ್ರ್ಯಾಕ್ಟ್ರು ಎಲ್ಲವನ್ನು ಕಲ್ತ್ಕೊಂಡು ಎಲ್ಲ ಕೆಲಸವನ್ನು ಅನುಭವ ಆಗಿದೆ. ಡ್ರೈವಿಂಗ್ ತುಂಬಾ ಚೆನ್ನಾಗಿ ಕಲ್ತಿದ್ದಾನೆ, ಅದರಿಂದ ನನಗೆ ತುಂಬಾ ಸಂತೋಷ. ನಿಮ್ ತೋಟದಲ್ಲಿ ಕಾಳು ಮೆಣಸು ಕಾಫಿಯನ್ನ ತರ್ಲಿಕ್ಕು ಮತ್ತೆ ಬೇರೆ ಕಡೆ ಸಾಗಿಸ್ಲಿಕ್ಕು ಟ್ರ್ಯಾಕ್ಟ್ರು ಉಪಯೋಗ ಆಗುತ್ತೆ. ಟ್ರ್ಯಾಕ್ಟರ್ನ ನೀವು ಹೇಗೆ ಬಳಕೆ ಮಾಡ್ಕೊಳ್ತೀರಿ? ಟಿಲ್ಲರ್ ಅನ್ನ ನಿಮ್ಮ ತೋಟದಲ್ಲಿ ಗದ್ದೆಯಲ್ಲಿ ಹೇಗೆ ಬಳಸ್ತೀರಿ? ಕಾಫಿ ತರಲಿಕ್ಕೆ ಬೆಳಿಗ್ಗೆಯಿಂದ ಜನರ ಕರ್ಕೊಂಡು ಬರಲಿಕ್ಕೆ ಅನುಕೂಲ ಆಗುತ್ತೆ, ಅಲ್ಲಿಂದ ಕಾಫಿ ಸಾಗಿಸಲಿಕ್ಕೂ ಅನುಕೂಲ ಆಗುತ್ತೆ, ಒಣಗಿದ್ದನ್ನು ಗೋಡನ್ಗೆ ಹಾಕ್ಲಿಕ್ಕೂ ಅನುಕೂಲ ಆಗುತ್ತೆ. ಹಾಗೆ ಕಾಫಿ ಟೈಮಲ್ಲಿ ಅಕ್ಕಪಕ್ಕದವರು ಕಾಫಿಯನ್ನು ಸಹ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ತಂದು ಕೊಡ್ತೇನೆ ಎಲ್ರಿಗೂ. ಹಾಗೆ ಅನುಕೂಲ ಆಗುತ್ತೆ ನನಗೆ, ಯಾವ ರೀತಿಯ ಟಿಲ್ಲರು ಆಗುತ್ತೆ ಟ್ರ್ಯಾಕ್ಟರ್ ಒಳ್ಳೆ ಅನುಕೂಲ ಆಗುತ್ತೆ ಆ ಸೀಸನಲ್ಲಿ. ಆ ತಿಂಗಳು ಹೇಗೆ ಹೋಗುತ್ತೆ, ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ಆ 2-3 ತಿಂಗಳು ಗೊತ್ತಾಗೋದಿಲ್ಲ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಕಾಫಿ ಎಷ್ಟು ಸಿಗ್ತಾ ಇದೆ, ಕಾಳುಮೆಣಸು ಎಷ್ಟು ಲಭಿಸ್ತಾ ಇದೆ? ಒಂದು ಎಕರೆಗೆ 30 ಚೀಲ ಕೊಯ್ಬೋದು ಸರ್, ತುಂಬ 35-40 ಅಂತ ಹೇಳಾಗ ನನಗೆ ಕೆಲಸ ಸ್ವಲ್ಪ ಮಾಡ್ತಿದ್ದೀನಿ. ಸ್ವಲ್ಪ ಬೆಟ್ಟ ತೋಟ ಆದ್ರಿಂದ ನನಗೆ ಸ್ವಲ್ಪ ಅನಾನುಕೂಲ, ಹೋಗೋ ಬರುವ ರಸ್ತೆ ವ್ಯವಸ್ಥೆ ಇಲ್ಲ, 1 ಕಿಲೋಮೀಟರ್ ಅಷ್ಟು ತಲೆಯಲ್ಲೇ ಹೋಗ್ಬೇಕು. ಗೊಬ್ಬರನೂ ಹಾಗೆ ಒಬ್ಬರ ಮೇಲೆ ಬೆಟ್ಟಕ್ಕೆ ಹತ್ತೋದು, ಅರ್ಧ ಮೂಟೆ, ಒಂದು ಮೂಟೆಯನ್ನು 3 ಭಾಗ ಮಾಡಿ ತಗೊಂಡು. ಈಗಿನ ಕೆಲಸವರು ಸ್ವಲ್ಪ ಹಿಂದೆ ಒಂದು 10 ವರ್ಷ ಹಿಂದೆ 1 ಚೀಲ ಗೊಬ್ಬರವನ್ನು ಹೊತ್ತಿದ್ರು, ಇವಾಗ ಆ ಕೆಲಸ ಆಗ್ತಾ ಇಲ್ಲ. ನನಗೆ ಸರಾಸರಿ 30-35 ಕೊಯ್ತಿದ್ದೀನಿ ಸರ್ ಕಾಫಿ. ಮೆಣಸು ಹಾಗೆ 28-30 ಕ್ವಿಂಟಲ್ ಕೊಯ್ದಿದ್ದುಂಟು, ಇವಾಗ ಬರ್ತಾ ಬರ್ತಾ 6 ಕ್ವಿಂಟಲ್ 8-10 ಕ್ವಿಂಟಲ್ ಒಳಗೆ ಮೆಣಸು ಬಂದಿದೆ. ಮಡಿಕೇರಿ ತಾಲೂಕು ಕೊಕ್ಕಿರಿ ಗ್ರಾಮದ ಆಸುಪಾಸಿನಲ್ಲಿ ರೋಬಸ್ಟನು ಚೆನ್ನಾಗಿ ಬರುತ್ತೆ, ಅರಬಿಕನು ಪರವಾಗಿಲ್ವಾ? ಅರಬಿ ಚೆನ್ನಾಗಿದೆ ಸರ್, ಅಷ್ಟು ಹಾಳಿಲ್ಲ, ಅದನ್ನೇ ಸಪರೇಟ್ ತೋಟ ಮಾಡಲಿಲ್ಲ, ಓಪನ್ ಆಗಿದೆ. ಆ ಕಾಲದಲ್ಲಿ ಮಾತ್ರ ಅರಬಿಯನ್ನು ಹಾಕೊಂಡಿದ್ದೀನಿ. ಅರಬಿಕಾ ಎಷ್ಟು ಚೀಲ ಸಿಗ್ತಾ ಇದೆ ಇಳುವರಿ? 15 ಚೀಲದಷ್ಟು ಸಿಗ್ಬಹುದು ಸರ್. ಈ ವರ್ಷ ನನಗೆ ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ, 7,000-7,500 ರೂಪಾಯಿ ವರೆಗೆ ಸಿಕ್ಕಿದೆ ನನಗೆ ಒಂದು ಚೀಲಕ್ಕೆ. ಕಾವೇರಿ ಇದೆ ಅಂತ ಹೇಳಿದ್ರಿ, ಮತ್ತಿನ್ನು ಚಂದ್ರಗಿರಿ ಇತ್ತೀಚೆಗೆ ಜನಪ್ರಿಯವಾಗ್ತಾ ಇದೆ, ಹೇಮಾವತಿ ಅನ್ನೋ ಒಂದು ತಳಿನಿದೆ, ಅವನ್ನು ಹಾಕೊಂಡಿದ್ರೆ ಹೇಗೆ? ಅದು ಸ್ವಲ್ಪ ಹಾಕಿದ್ರೆ ಇನ್ನು ಫಸಲು ಬರಬೇಕಷ್ಟೇ ಸರ್, ಇವಾಗ 1-2 ವರ್ಷದ ಗಿಡ ಇದೆ, ಅದು ಕುಡಿ ಬರಬೇಕಷ್ಟೇ. ಇನ್ನು ನಿಮ್ಮ ತೋಟಕ್ಕೆ ಬೇಸಾಯಕ್ಕೆ ಪೂರಕವಾಗಿ ಹಸುಗಳನ್ನು ಇಟ್ಕೊಂಡಿದ್ರೆ, ಅದ್ರ ಬಗ್ಗೆ ಮಾತಾಡಿ. 3 ಹಸುಗಳನ್ನು ಇಟ್ಟಿದ್ದೀನಿ ಸರ್, ದಿವಸಕ್ಕೆ 10 ಲೀಟರ್ ಹಾಲು, ಬೆಳಿಗ್ಗೆ 7 ಲೀಟರ್ ಕೊಡ್ತೇನೆ, ಸಂಜೆ ಹೊತ್ತಿಗೆ 3, ಬಾಕಿ ನಮಗೆ ಮನೆಗೆ 2 ಲೀಟರ್ 3 ಲೀಟರ್ ಇಟ್ಕೊಂಡಿದ್ದೀನಿ. ನನ್ನ ಹೆಂಡತಿ ಅದನ್ನು ಎಲ್ಲ ನಿರ್ವಹಣೆ ಮಾಡೋದು, ಹಾಲು ಕರೆಯೋದು ಅವಳೆ, ಅಲ್ಲಿ ನೋಡೋ ಕೆಲಸ ಅವಳದು. ಇಲ್ಲಿ ಡೈರಿ ಇಲ್ಲದ್ರಿಂದ ತಾಪತ್ರೆ ತುಂಬ, ಅದು ಬೇಕು ಅಂತ ನಾವು ಗ್ರಾಮಸ್ಥರಲ್ಲಿ ಕೇಳಿದೀವಿ, ಅದು ಆಗಲಿಲ್ಲ. ಜನರ ಹತ್ರ ಎಲ್ಲ ಹೇಳಿದೀವಿ ನನಗೆ, ಪ್ರತಿ ಮನರಿಗೂ ಒಂದೊಂದು ಹಸು ಬೇಕು, ಈ ವಿಲೇಜ್ನಲ್ಲಿ ಬೇಕು ಅಂತ ಮಾಡ್ಕೊಂಡಿದ್ದಾರೆ, ಗೌರ್ಮೆಂಟಿಂದ ಕೇಳ್ಕೊಂಡಿದ್ದಾರೆ, ಇದು ಬರಲಿಲ್ಲ. ಹಸುಗಳನ್ನು ಕಟ್ಟಲಿಕ್ಕೆ ಕೊಟ್ಟಿಗೆ ಪ್ರತ್ಯೇಕವಾಗಿ ಇಟ್ಕೊಂಡಿರಬೇಕಲ್ವಾ? ಹಸು ಕಟ್ಟಲಿಕ್ಕೆ ಸಿಮೆಂಟ್ ಕೊಟ್ಟಿಗೆ ಹಾಕಿ ಇಟ್ಕೊಂಡಿದ್ದೀನಿ, ಮತ್ತೆ ದನಗಳಿಗೆ ಹುಲ್ಲಿಗೋಸ್ಕರ ಸ್ವಲ್ಪ ಗದ್ದೆಯನ್ನು ಬಿಟ್ಕೊಂಡಿದ್ದೀನಿ. ಹೊರಗೆ ಅಕ್ಕಪಕ್ಕದಲ್ಲಿ ಹುಲ್ಲನ್ನು ಬೇಯಿಸಿ ಕಟ್ ಮಾಡ್ತಾರೆ, ಹೊರಗಡೆ ಸಿಗುತ್ತೆ, ಹುಲ್ಲಿಗೇನು ತೊಂದರೆ ಇಲ್ಲ. ಬಿಳಿ ಹುಲ್ಲು ಉಂಟು, ಭತ್ತದ ಹುಲ್ಲು ನನಗೆ ವರ್ಷಕ್ಕೊಂದು 3-4 ಸಾವಿರ ಕಂತೆ ಹುಲ್ಲಷ್ಟು ಮಾಡ್ತೀನಿ, ಅದರಲ್ಲಿ ನನಗೆ ತುಂಬ ಆದಾಯ ಉಂಟು. ನಾನು ಕಡಿಮೆ ಕೊಟ್ಟಿದ್ದೀನಿ, 15, 16, 18 ರೂಪಾಯಿ. ಈಗ ಕೆಲವರು 20 ರೂಪಾಯಿ 25 ರವರೆಗೆ ಮಾರಿದ್ದಾರೆ. ನಾನು 18 ರೂಪಾಯಿ ಯಾರಿಗೂ ಕೊಡಲಿಲ್ಲ, ಅಕ್ಕಪಕ್ಕದವರು ಎಲ್ಲ ಪರಿಚಯದವರು, ಅದರಿಂದ ನಾನು ಹೆಚ್ಚು ಹಣಕ್ಕೆ ಕೊಡಲಿಲ್ಲ. ನಿಮ್ಮ ಮನೆಗೆ ಭತ್ತದ ಬಳಕೆ ಆಗಿ ಮತ್ತಿನ್ನು ಮಾರಾಟನೂ ಮಾಡ್ತೀರಿ ಅಲ್ವಾ? ಹೌದು ಸರ್, ಭತ್ತವನ್ನು ಅಕ್ಕಪಕ್ಕದ ಕೇಳಿ ಅಕ್ಕಿಯ ರೂಪದಲ್ಲಿ ಕೊಡ್ತೀನಿ, ಭತ್ತದ ರೂಪದಲ್ಲಿ ಕೊಡ್ತೀನಿ. ತಾನೇ ಬರುವ ಇದರಿಂದ ಇನ್ನು ಮುಂದಿನ ವರ್ಷ ಹೇಗೆ ಆಗುತ್ತೆ ಎಂಬ ಭಯದಿಂದ ಈ ವರ್ಷದ ಹಾಗೆ ಶೇಖರಣೆ ಮಾಡಿ ಇಟ್ಟಿದ್ದೀನಿ. ದನಕರುಗಳಿದ್ರೆ ನಿತ್ಯದ ಬಳಕೆಗೆ ಹೈನು ಪದಾರ್ಥಗಳು ಸಿಗ್ತವೆ, ಜೊತೆಗೆ ಸಗಣಿ ಗಂಜಲ ಲಭಿಸುತ್ತೆ. ಗೊಬ್ಬರ ಘಟಕವನ್ನು ಏನಾದರೂ ಮಾಡಿದ್ರೆ? ಮಾಡಲಿಲ್ಲ ಸರ್, ಅದು ಹಾಗೆ ಗೊಬ್ಬರ ತಂದು ಕಾಫಿ ತೋಟಕ್ಕೆ ಹಾಕ್ತೇನೆ. ಅದ್ರ ಗಂಜಲವನ್ನು ಜೀವಾಮೃತ ಥರ ಮಾಡಿ ಎಲ್ಲ ಒಂದು 2 ಎಕರೆಗೆ ಪ್ರತಿ ವರ್ಷ ಪ್ರತಿ ತಿಂಗಳಲ್ಲಿ ಹೋಯ್ತಾ ಇರ್ತೀನಿ. ಗಂಜಲಕ್ಕೆ ಏನು ಕಡಿಮೆ ಇಲ್ಲ. ಸೇನೆಯಲ್ಲಿದ್ದು 17 ವರ್ಷಗಳ ಕಾಲ ಈ ಕಡೆಗೆ ಬಂದು ಸುಮಾರು ಒಂದು 15 ವರ್ಷ ಆದಂಗೆ ಆಗಿದೆ ಅಲ್ವಾ? 17 ವರ್ಷ ಆಗಿದೆ ಸರ್ ನಂದು ಒಂದು. ಅದ ನಂತರ ಜೇನು ಕೃಷಿಯನ್ನು ಒಂದು 3 ಪೇಟಿಗೆ ಮನೆಯಲ್ಲಿ ಇಟ್ಕೊಂಡಿದ್ದೆ, ಅದರ ಸ್ವಲ್ಪ ಆಸಕ್ತಿ, ಮಗನಿಗೂ ಆಸಕ್ತಿ, ಜೇನು ಮಾಡಿದೆ ನಾನು. ನೋಡಿ, ಈ ತರ ಸುಮಾರು ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅನುಕೂಲನೇ. ಈಗ ಕೋಳಿ ಸಾಕಿದ್ರು ಪ್ರಯೋಜನ, ಜೇನು ಇಟ್ಕೊಂಡ್ರು ಪ್ರಯೋಜನ, ಹಸುಗಳನ್ನ ಸಾಕಿದ್ರು ಉಪಯೋಗ, ಇನ್ನು ಬೆಳೆಗಳನ್ನ ಮಾಡಿ ಹಣ ಸಿಕ್ಕರೂ ಒಂಥರ ಖುಷಿನೇ. ಜೊತೆಗೆ ಪೂರ್ವಕವಾಗಿ ನೀವು ಯಂತ್ರೋಪಕರಣಗಳನ್ನು ಇಟ್ಕೊಂಡು ಉಪಯೋಗಿಸಿ ಬೇರೆಯರಿಗೂ ಬಾಡಿಗೆಗೆ ಕೊಡ್ತಿದ್ರಿ. ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಯಾರಿಗಿಲ್ಲ, ನಿಮಗೂ ತಾರು ಎದುರಾಗ್ತಾ ಇರ್ತವೆ, ಅವನ್ನ ನಿಭಾಯಿಸ್ಕೊಂಡು ಹೋಗ್ತದ್ರಿ. ಸಮಸ್ಯೆಗಳನ್ನು ಗಂಭೀರವಾಗಿ ಸ್ವೀಕರಿಸೋದಕ್ಕಿಂತ ಸವಾಲುಗಳನ್ನ ಸ್ವೀಕರಿಸಿಕೊಂಡು ನುಗ್ತಾ ಇರಬೇಕು ಅಲ್ವಾ? ಹೌದು ಸರ್, ಹೌದು. ಯಾವ ಸಮಸ್ಯೆ ಇದ್ರು ನಿಭಾಯಿಸಿಕೊಂಡು ಕೈಲಾದಷ್ಟು ಮಟ್ಟಿಗೆ ನಾವು ಮಾಡ್ತೀವಿ, ಮಾಡಿ ಅನುಭವ ಉಂಟು. ನಾವು ಮಾಡಿ ತೋಟದಲ್ಲಿ ಕಪಾತ ಆಗಲಿ ಚೀಗ್ರೆ ಆಗಲಿ ಏನು ಕೆಲಸ ನಮಗೆ ಅನುಭವ, ಕೆಲಸದವ್ರಿಗೆ ನಾನು ಮಾಡಿ ನನಗೆ ಅನುಭವ ಇದ್ರೆ ಮಾತ್ರ ನಾನು ಕೆಲಸದವರಿಗೆ ಅಥವಾ ಅವ್ರಿಗೆ ಹೇಳಿ ಕೆಲಸ ನಿಭಾಯಿಸಲಿಕ್ಕೆ ಸಾಧ್ಯ. ಇಲ್ಲ, ಅವ್ರು ಹೇಳಿದ ಕೆಲಸ ನಡೆದ್ರೆ ಅದು ಆ ತೋಟವಾಗಿ ಆಗೋದಿಲ್ಲ, ಅದು ಮುಂದಿನ ಬೆಳವಣಿಗೆ ಕುಂಠಿತ ಹೋಗುತ್ತೆ. ನಾನು ಕೈ ಹಾಕಿ ಈಗಲ್ಲಪ್ಪ ಹೀಗಂದ್ರೆ ಮಾತ್ರ ಅದು ಆಗುತ್ತೆ. 15 ಎಕರೆ ತೋಟ, 3 ಎಕರೆ ಗದ್ದೆ, ಹಸುಗಳು ಮತ್ತು ಯಂತ್ರೋಪಕರಣಗಳು, ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನೀವು ನಿಮ್ಮ ಶ್ರೀಮತಿ ಮಗಾಲದಲ್ಲೇ ಇನ್ನು ಆಳು ಕಾಳುಗಳನ್ನು ಖಾಯಂಆಗಿ ಇನ್ನನ್ನು ಉಪಯೋಗಿಸ್ಕೊಳ್ತೀರಾ ಹೇಗೆ? ಹೌದು ಸರ್, ನಾನು ಕಾಯ್ಮೆಯಾಗಿ 3 ಕುಟುಂಬಗಳನ್ನು ಇಟ್ಕೊಂಡಿದ್ದೀನಿ. ಅವ್ರನ್ನು ನನ್ನ ಕುಟುಂಬ ಥರನೇ ನಾನು ನೋಡ್ಕೊಂಡಿದ್ದೀನಿ. ಅವ್ರಿಗೇನು ಬೇಕು ಸೌಕರ್ಯ ಆಗ ಸೌಕರ್ಯವನ್ನು ಮಾಡಿಕೊಡ್ತೇನೆ. ಅವ್ರಿಗೆ ಬೇಕಾಗೋ ರಾಜ, ಅವ್ರಿಗೆ ಬೇಕಾಗೋ ಬಟ್ಟೆ, ಅವರು ಕೇಳೋ ಇದು ಎಲ್ಲವನ್ನ ನಿರ್ವಹಣೆ ಮಾಡ್ತಾ ಇರ್ತೀನಿ. ನಮಗೆ ಒಂಥರ ನಾವು ಮಕ್ಕಳು ಹೊರಗೆ ಇರುವಾಗ ನಮಗೆ ಅವರೇ ಒಂದು ಕುಟುಂಬದ ಸದಸ್ಯ ಥರ ಆಗಿದೆ. ನಮಗೆ ಅದರ ಬಗ್ಗೆ ಬೇಸರ ಇಲ್ಲ. ನನಗೆ ಏನು ಕಷ್ಟ ಆದರೂ ಯಾವ ಸಮಯದಲ್ಲಾದರೂ ಕರೆದ್ರೆ ಅವರು ನಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಹೀಗೆ ನಿರ್ವಹಣೆಯ ಚಾಣಾಕ್ಷತನವನ್ನು ಇಟ್ಕೊಂಡು ಕ್ರಿಯಾಶೀಲತೆಯಿಂದ ಕೃಷಿಯಲ್ಲಿ ಭಾಗಿಯಾದರೆ ಅನುಕೂಲವೇ, ಅಭಿವೃದ್ಧಿನೂ ಆಗ್ತಾ ಇರತ್ತೆ. ನೋಡಿ, ಖುಷಿ ಆಯಿತು. ಕೃಷಿಕರು ಹೇಗೂ ಇದ್ದಾರೆ ಅನ್ನೋದನ್ನು ನಾವು ನಿಮ್ಮಿಂದ ಕೇಳಲ್ಪಟ್ವಿ, ಕಂಡಿದ್ವಿ. ನಿಮ್ಮ ಊರಿಗೆ ಬಂದು ನಿಮ್ಮ ಜೊತೆಗೆ ಮಾತನಾಡಿದ್ವಿ. ರೇಡಿಯೋ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರ್ತೀರಿ ಅಲ್ವಾ? ಹೌದು ಸರ್, ರೇಡಿಯೋ ನನಗೆ ಬೆಳಿಗ್ಗೆ ಒಟ್ಟಿಗೆ ಟಿವಿನೇ ಹಾಕೊಳ್ತೀನಿ, ರೇಡಿಯೋನು ಕೇಳ್ತಾ ಇರ್ತೀನಿ, ಮತ್ತೆ ಸಂಜೆನೂ ಒತ್ತಿಗೆ ಕೃಷಿ ವಾರ್ತೆಯನ್ನು ಕೇಳ್ತಾ ಇರ್ತೀನಿ. ಟಿವಿ ನೋಡೋದು, ಪತ್ರಿಕೆ ಓದೋದು ಹವ್ಯಾಸ ಆಸಕ್ತಿ ಇದೆಯಾ? ಹೌದು ಸರ್, ನನಗೆ ಶಕ್ತಿ ಮತ್ತೆ ವಿಜಯ ಕರ್ನಾಟಕ ಪೇಪರ್ಗಳನ್ನು ತರ್ತೇನೆ, ಅದನ್ನು ಒಂದು ಎಲ್ಲ ನೋಡ್ತೇನೆ. ಹಗಲು ಸಮಯ ಇಲ್ಲದ ರಾತ್ರಿ ಆದರೂ ಒಂದು 1/2 ಗಂಟೆ ನೋಡುವ ಒಂದು ಅಭ್ಯಾಸ ಇದೆ ಸರ್ ನನಗೆ. ಪೇಪರ್ ಟಿವಿ ನೋಡ್ತೇನೆ, ಬೆಳಿಗ್ಗೆ 6 ಗಂಟೆಗೆ ಟಿವಿ ನೋಡಿ ಮುಖ್ಯ ವಿಷಯಗಳನ್ನ ತಿಳ್ಕೊಳ್ತೇನೆ, ಮತ್ತೆ ಪುನಃ ತಿಂಡಿ ಮಾಡುವಾಗ 8:30 ಗಂಟೆಗೆ ಪುನಃ ಟಿವಿ ನೋಡಿಕೊಂಡು 1/2 ಗಂಟೆ ತಿಂಡಿ ಮಾಡಿ ಹೋಗ್ತೇನೆ ಸರ್, ಸಂಜೆ ರಾತ್ರಿಯಾಗಿ. ಮತ್ತೆ ಬೇರೆ ಧಾರಾವಾಹಿಗಳು ಅವುಗಳನ್ನು ನೋಡೋ ಸ್ವಲ್ಪ ಸಮಯ ಕಡಿಮೆ ಇರೋದ್ರಿಂದ ಇವತ್ತು ಮಾತ್ರ ನೋಡಿ ನೋಡ್ತೇನೆ ಸರ್. ಒಟ್ಟಾರೆ ಕೃಷಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ವಿಜಯಕುಮಾರ್? ನಿಮ್ದೆಲ್ಲ ಒಂದು ವಿಚಾರವನ್ನು ನೋಡಿಕೊಂಡಾಗ ಸಾರಾಂಶ ರೂಪದಲ್ಲಿ ಏನು ಮಂಡಿಸ್ತೀರಿ? ಯಾವುದನ್ನು ನಷ್ಟ ಇಲ್ಲ ಸರ್, ನಾವು ಕೈಯಿಂದ ಕೆಲಸ ಮಾಡಿದರೆ ನಮ್ಗೆ ಎಲ್ಲದರೂ ಲಾಭ ಉಂಟು. ನಷ್ಟವೊಂದು ಅಂತ ಹೇಳುವ ಯಾವ ವಿಷಯದಲ್ಲೂ ನಷ್ಟ ಇಲ್ಲ. ನಾವು ಕೈ ಇಳಿಬೇಕು ಕೃಷಿಯಲ್ಲಿ, ತೋಟಗಳು ಸ್ವಲ್ಪ ಭಾಗ ಕೃಷಿಯೂ ಬೇಕು, ಸರ್ಕಾರಿ ಉದ್ಯೋಗ ಇದ್ರೆ ಅದು ಮಾಡ್ಕೊಳ್ಬೇಕು, ಇದು ಮಾಡ್ಕೊಳ್ಬೇಕು, ಶರೀರಕ್ಕೆ ಆರೋಗ್ಯನೂ ಇರುತ್ತೆ, ಮತ್ತೆ ಮುಂದಿನ ಪೀಳಿಗೆಗೆ ಇಲ್ಲ ಇದ್ರೆ ಕೆಲವು ಬಗ್ಗೆ ಮಕ್ಕಳಿಗೆಲ್ಲ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಹೇಗೆ ಏನು ಮುಂದಿನ ಅಭಿಪ್ರಾಯಕ್ಕೆ ಏನು ಆ ಕೆಲಸ ವಿವರ ಹೇಗೆ ಮಾಡುವುದು ಹೇಗೆ ನಡೆಸಿಕೊಂಡು ಹೋಗುದು ಎಂಬುದ ವಿಷಯ ಮಕ್ಕಳಿಗೆ ಅರಿವಿಲ್ಲ. ಈಗ ನಾವು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ ಹೇಗೆ ಕಷ್ಟ ಸುಖಗಳು, ಜನರನ್ನು ಹೇಗೆ ನಡೆಸೋದು, ನಮ್ಮ ಕೈಲಿಯದಾಗಿದ್ರೆ ಮಿಷಿನಲ್ಲಿ ಮಾಡಿಸೋದು, ಈ ರೀತಿಯಿಂದ ಅನುಕೂಲ ಉಂಟು ತುಂಬ. ಕೃಷಿಯಲ್ಲಿ ಯಾವ ನಷ್ಟ ಅಂತೂ ಇಲ್ಲ, ಬರೀ ಜನರನ್ನು ನಂಬಿಕೊಂಡಿದ್ರೆ ಇದ್ರೂ ಆಗುದಿಲ್ಲ, ನಾವು ಇಳಿಬೇಕು ಸ್ವತಃ ಇಳಿದ್ರೆ ಎಲ್ಲರಿಗೂ ಅನುಕೂಲ. ಒಳ್ಳೆ ಮಾತನ್ನ ಹೇಳಿದ್ರಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಆಕಾಶವಾಣಿ ಕೇಳುಗರಿಗೆ ಎಲ್ಲರಿಗೂ ನನ್ನ ತುಂಬ ಅಭಿನಂದನೆಗಳು. ಕೇಳುಗರೆ, ಮಡಿಕೇರಿ ತಾಲೂಕು ಕೋಕೇರಿ ಗ್ರಾಮದ ಚಂಡೀರ ಕೆ ವಿಜಯಕುಮಾರ್ ಅವರ ಸಾರ್ಥಕ ಬದುಕಿನ ವಿಷಯಗಳು ಇಲ್ಲಿವರೆಗೂ ಬಿತ್ತರವಾದವು. ಬರೀ ಒಂದು ಬೆಳೆಗೆ ಸೀಮಿತ ಆಗಿಲ್ಲ, ಒಂದು ಕೆಲಸಕ್ಕೆ ಇವರ ಚಟುವಟಿಕೆ ನಿಂತಿಲ್ಲ. ನೋಡಿ, ಒಬ್ಬ ವ್ಯಕ್ತಿ ಹೀಗೂ ಕೆಲಸ ಮಾಡಬಹುದು ಅನ್ನೋದಕ್ಕೆ ವಿಜಯಕುಮಾರ್ ಅವರು ಒಳ್ಳೆ ಉದಾಹರಣೆ ಆಗ್ತಾರೆ. ಅವರ ಸಂಖ್ಯೆ 9449 7 5 5 6 8 9449 7 5 5 6 8 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ.

ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 08272230018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 31ಕ್ಕೆ ಸೋಮವಾರ ಬೆಳಿಗ್ಗೆ 9:30 ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ಮಡಿಕೇರಿಯಿರುವ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮಾರಕದಲ್ಲಿ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಕರ್ನಾಟಕ ಜೀವವಿದ್ಯಾ ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ, ಮಡಿಕೇರಿ ಅರಣ್ಯ ವಿಭಾಗ ಈ ಎಲ್ಲವರ ಕೂಡು ಕೂಟಲಿ ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ ಮತ್ತು ಮುದ್ದಿನ ಸಸ್ಯ ಸಂಪತ್ತಿನ ಕುರಿತು ಮಾಹಿತಿ ಕಾರ್ಯಾಗಾರ ನಾಡ್ದು 28 ಬೆಳಿಗ್ಗೆ 10:00 ಮಡಿಕೇರಿಪೇಟೆನ ಕ್ರಿಸ್ಟಲ್ ಕೋರ್ಟ್ ಸಭಾಮಂಡಳಿ ಏರ್ಪಾಡಾಟು. ಮಡಿಕೇರಿ ತಾಲೂಕಿನ ಗಾಳಿವೀಡು ಗ್ರಾಮದ ಒಂದು ಹಂದಿಗೂಡುಲಿ ಜಿಲ್ಲೆಯಲ್ಲಿ ಸುರುನ ಆಫ್ರಿಕನ್ ಹಂದಿ ಜ್ವರದ ಪ್ರಕರಣವೊಂದು ಕಂಡುಬಂದುಟು. ಆದ್ದರಿಂದ ಈ ಜಾಗದ 1 ಕಿಲೋಮೀಟರ್ ವ್ಯಾಪ್ತಿನ ರೋಗಪೀಡಿತ ಜಾಗತ ಹಾಗೆ 10 ಕಿಲೋಮೀಟರ್ ವ್ಯಾಪ್ತಿನ ಜಾಗೃತ ವಲಯದ ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗೆ ಆದೇಶ ಹೊರಡಿಸಿಡೋ. ಕಾಯಿಲೆ ಕಂಡುಬಂದ ಜಾಗದ ತಂದ ಹಂದಿಗಳ ಮಾರಾಟ ಮಾಡಕ್ಕಾದ. 10 ಕಿಲೋಮೀಟರ್ ಒಳಗಿನ ಎಲ್ಲ ಹಂದಿ ಸಾಕವು ಹೊಸದಾಗಿ ಬ್ಯಾರೆ ಕಡೆಗಳಿಂದ ಹಂದಿಗಳ ತರಕಾದ. ಹಂದಿಗಳಿಗೆ ಹಾಕುವ ಮೇವಿನ ಲಾಯಕ ಬೇಸಿ ಕೊಡಕು. ಹಾಗೆ ಹಂದಿಗೂಡಿನೊಳಗೆ ಇಲಿ, ಹೆಗ್ಗಣ, ಹಕ್ಕಿಗ ಬರದಂಗೆ ಎಚ್ಚರ ತಕೊಣಕು. ಹೊರಗಿಂದ ತಂದ ಮೇವಿನ ಸಾಕಿದ ಹಂದಿಗಳಿಗೆ ಕೊಡಕಾದ. ಹಂದಿಗೂಡಿನೊಳಗೆ ಹೋಗನ ತುಂಬ ಜಾಗೃತಿಯಿಂದ ಇರೋಕು. ಹಾಗೆ ಕಾಯಿಲೆನ ಹಿಡಿತಕ್ಕೆ ತಗೊಂಡು ಬಾಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಅರಣ್ಯ ಮತ್ತು ಪೊಲೀಸ್ ಇಲಾಖೆ, ಪಶುಸಂಗೋಪನೆ ಇಲಾಖೆನ ಅಧಿಕಾರಿಗಳಿಗೆ ಸಹಕಾರ ಕೊಟ್ಟು ಕಾಯಿಲೆನ ಹಿಡಿತಕ್ಕೆ ತಗೊಂಡು ಬರಕುತ್ತ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಳು. ಜಿಲ್ಲೆನ ಹತ್ತಿರದ ಜಿಲ್ಲೆಗಳಲ್ಲಿ ದನಕರುಗಳಿಗೆ ಚರ್ಮ ಗಂಟು ಕಾಯಿಲೆ ಕಂಡು ಬಂದಿರುತ್ತದ. ಕಾಯಿಲೆನ ತಡೆಯಕ್ಕೆ ಮುಂಜಾಗ್ರತಾ ಕ್ರಮ ಆಗಿ ಜಿಲ್ಲೆಯಲ್ಲಿಡೀ ದನಕರುಗಳ ಸಾಗಾಟ, ದನಕರುಗಳ ಜಾತ್ರೆ ಹಾಗೆ ದನಗಳ ಸಂತೆನ ತಾತ್ಕಾಲಿಕವಾಗಿ ಬರುವ ತಿಂಗಳ 21 ಮುಟ್ಟ ನಿಷೇಧ ಮಾಡಿ ಜಿಲ್ಲಾಧಿಕಾರಿಗೆ ಆದೇಶ ಹೊರಡಿಸಿಳು. ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಆಗಿ ಕರ್ತವ್ಯದಲ್ಲಿದ್ದ ಜಿಲ್ಲೆನ ವಿರಾಜಪೇಟೆನ ಕುಕ್ಲೂರ್ನ ಶರಣ್ಯರಾವ್ ಹೆಚ್ ಇದೀಗ ಕ್ಯಾಪ್ಟನ್ ಆಗಿ ಬಡ್ತಿ ಪಡ್ಕೊಂಡಳು. ಇವು ಕುಕ್ಲೂರ್ನ ಎಸ್ ಹರೀಶ್ ರಾವ್ ಮೈಥಿಲಿ ರಾವ್ ದಂಪತಿಗಳ ಮಗಳು. ನಾಡಪ್ರಭು ಕೆಂಪೇಗೌಡರ 108 ಕಂಚಿನ ಪ್ರತಿಮೆ ಉದ್ಘಾಟನೆ ಸಂಬಂಧ ಮಾಹಿತಿ ಸಂಗ್ರಹಣೆ ಪ್ರಯುಕ್ತ ನಾಳೆ ಮತ್ತೆ ನಾಡಿದ 2 ಜಿಲ್ಲೆನ ಬೇರೆ ಬೇರೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಣೆ ಮಾಡಿವೆ ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ತಿಳಿಸಿಳು. ಈ ಕಾರ್ಯಕ್ರಮಕ್ಕೆ ನಾಳೆ ಬೆಳಿಗ್ಗೆ 10:00 ಮಡಿಕೇರಿ ಜಿಲ್ಲಾಡಳಿತ ಭವನದ ಅಂಗಳದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗೆ ಚಾಲನೆ ಕೊಟ್ಟವೆತ ಅವು ಮಾಹಿತಿ ಕೊಟ್ಟಳು. ಸರ್ಕಾರದ ಸೂಚನೆಗೆ ತಾಲೂಕು ವ್ಯಾಪ್ತಿಯಲ್ಲಿ ಹೋಬಳಿವಾರು ಪೌತಿ ಖಾತೆ ಬದಲಾವಣೆ, ಪಠ್ಯದಾರಿಕೆ ಬದಲಾವಣೆ ಹಾಗೆ ಆರ್ಟಿಸಿಲಿ ತಿದ್ದುಪಡಿಗ, ಕಂದಾಯ ನಿಗದಿ ಹಾಗೆ ಬೆಳೆ ದೃಢೀಕರಣ ಸಂಬಂಧ ಆಂದೋಲನ ಇದೇ ತಿಂಗಳ 29 ಭಾಗಮಂಡಲ ಹೋಬಳಿನ ಚೇರಂಬಾಣಿ ವೃತ್ತದ ಕೊಳಗದಾಳು ಗ್ರಾಮಲಿ, 7 ನಾಪೋಕುಲು ಹೋಬಳಿನ ನೆಲಜಿ ವೃತ್ತದ ಎಮ್ಮೆ ಮಾಡು ಗ್ರಾಮಲಿ ಹಾಗೆ 14 ಸಂಪಾಜೆ ಹೋಬಳಿನ ಬಿಳಿಗೇರಿ ವೃತ್ತದ ಬಿಳಿಗೇರಿ ಗ್ರಾಮಲಿ, 17 ಮಡಿಕೇರಿ ತಾಲೂಕಿನ ಮಡಿಕೇರಿ ಹೋಬಳಿನ ಮಕ್ಕಂದೂರು ವೃತ್ತದ ಮಕ್ಕಂದೂರು ಗ್ರಾಮಲಿ ನಡೆದೈತ ತಹಶೀಲ್ದಾರ್ ಪಿಎಸ್ ಮಹೇಶ್ ಅವು ತಿಳಿಸಿಳು. 67 ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೋಟಿ ಕಂಠ ಗಾಯನಕ್ಕೆ ಜಿಲ್ಲಾಡಳಿತದ ಕಡೆಯಿಂದ ಬೇರೆ ಬೇರೆ ಇಲಾಖೆಗೆ ಹಾಗೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಸರಿಯಾದ ತಯಾರಿನ ಮಾಡಿಕೊಂಡಳು. ನಾಡು 28 ಬೆಳಿಗ್ಗೆ 11 ಜಿಲ್ಲಾ ಕೇಂದ್ರ ಮಡಿಕೇರಿನ ಹೆಸರು ಪಡೆದ ಪ್ರವಾಸಿ ಕೇಂದ್ರ ರಾಜಾ ಸೀಟ್ಲಿ ಪ್ರಧಾನ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸ್ಕೂಲ್ ಕಾಲೇಜುಗಳ ಮಕ್ಕ ಸಂಘ ಸಂಸ್ಥೆಗಳ ಪ್ರತಿನಿಧಿಗ ಅಧಿಕಾರಿಗ ಈ ಕಾರ್ಯಕ್ರಮದಲ್ಲಿ ಕೂಡಿಯಾಡಿವೆ. ಕೊಡಗು ಪ್ರೆಸ್ ಕ್ಲಬ್, ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೆ ವಿರಾಜಪೇಟೆ ಸರ್ಕಾರಿ 1ನೇ ದರ್ಜೆ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗ ಆಂತರಿಕ ಗುಣಮಟ್ಟ ಭರವಸೆ ಕೋಶದ ಕೂಡು ಕೂಟಲಿ ಬರುವ ತಿಂಗಳ 2 ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಮಾಧ್ಯಮ ಕಾರ್ಯಾಗಾರ ಏರ್ಪಾಡಾಟು. ಕನ್ನಡ ಮನಸ್ಸುಗಳ ಜಾಗೃತಿಗಾಗಿ ಮಾತಾಡು ಮಾತಾಡು ಕನ್ನಡ, ನನ್ನ ನಾಡು ನನ್ನ ಹಾಡು ಕೋಟಿ ಕಂಠ ಗಾಯನ ಕಾರ್ಯಕ್ರಮ ನಾಡ್ದು 28 ಸೋಮವಾರಪೇಟೆ ಖಾಸಗಿ ಬಸ್ ಸ್ಟ್ಯಾಂಡ್ಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಬಾಡಗರ ಕೇರಿ ಪೊರಾಡು ಗ್ರಾಮ ಅಣ್ಣೀರ ಒಕ್ಕತ್ರ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಬಾರ್ ನಾಳೆ ಪೊಲಾಕ 8:30 ಒಕ್ಕತ್ರ ಕೈಮಡತ್ಲು ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬಿಂದುವ ಸಂಸಾರಡೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದೋಣ ಅಣ್ಣೀರ ಒಕ್ಕತ್ರ ಅಧ್ಯಕ್ಷ ಪಿಂಗ ಆಡಳಿತ ಮಂಡಳಿ ಕಟ್ಟಂಡಿತು. ಕಾರುಗುಂದ ಗ್ರಾಮತ್ರ ನಾಪಂಡ ಒಕ್ಕಡ ಪತ್ತಾಲೋದಿ ನಮ್ಮ ಇದೇ ಇರೋ ತೇಳಂಗ್ ನಾಳೆ ಬ್ಯಾಳಾಚ ಒಕ್ಕತ್ರ ಕೈಮಡತ್ಲು ನಡ್ತವ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದೋಣ ನಾಪಂಡ ಒಕ್ಕಕಾರ ಕಟ್ಟಂಡಿತು. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು ಇಲ್ಲಿ MBA ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ಬಲಂಬೇರಿ ಗ್ರಾಮಗಣಗನ ಪಾಲಂದಿರ ಒಕ್ಕಡ ಗುರುಕಾರಣಂಗ ಮೀದಿ ಬೆಪ್ಪ ಕಾರ್ಬಾರು ನಾಳೆ ಬ್ಯಾಳಾಚೆ ಪೋಲು 10 ಗಂಟೆಗೆ ಒಕ್ಕಡ ಐನ್ ಮನೆಯಲ್ಲಿ ನಡಪ ಒಕ್ಕಕಾರ ತಾಮನೆ ಬೊಮ್ಮಕ ಸಂಸಾರೋಡೆ ಬಂದಿದ್ದು ಗುರುಕಾರಣಂಡ ಆಶೀರ್ವಾದ ಪಡೆದ ಉಣ್ಣು ಪಾಲಂದಿರ ಒಕ್ಕಕಾರ ಕೇಡಣಿತು. ಅಕ್ಟೋಬರ್ 19ರಂಗ ಮರಣಪಟ್ಟ ಕೋಕೇರಿ ಗ್ರಾಮ ಕುಮ್ಮಂಡ ಕಾವೇರಪ್ಪ ಸುರೇಶ್ ಐಂಡ ಮಾದ ಕಾರ್ಯ ನಾಳೆ ಬ್ಯಾಳಾಚೆ ಪೊಲಕ 11 ಗಂಟೆಗೆ ಕೋಕೇರಿ ಮಹಿಳಾ ಸಮಾಜ ಕಟ್ಟಡದಲ್ಲಿ ನಡಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದ್ಯ ಇದನ್ನೇ ಆಹ್ವಾನಂದ ಅರ್ಜಿತು ಬರೋನೊಂದು ಐಂಡ ಅವ್ವ ಕುಮ್ಮಂಡ ಉಮ್ಮವ್ವ ಪೊಣ್ಣು ಜ್ಯೋತಿ ಮೋಳಿಯ ಪಿಂಯ ಸಂಸಾರಕಾರ ಕಟ್ಟಣಿತು. ಟೀಕ್ವುಡ್ ಫರ್ನಿಚರ್ ನಲ್ಲಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆ ಮರದ ಫರ್ನಿಚರ್ ಗಳನ್ನು ತನ್ನಿ, ಹೊಸ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ಚೇರಂಬಾಣೆ ಕೊಟ್ಟೂರು ಗ್ರಾಮತ್ರ ಚಿಯೇಬೇರ ಒಕ್ಕತ್ರ ಗುರುಕಾರಣಂಗ ಮೀದಿ ಬೆಪ್ಪ ಕಾರ್ಯ ನಾಳೆ ಬ್ಯಾಳಾಚೆ ಮಧ್ಯಾಹ್ನ 12 ಗಂಟೆಗೆ ಕೊಟ್ಟೂರಲ್ಲಿ ಉಳ್ಳ ಒಕ್ಕ ಐನು ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿ ಎಲ್ಲಾ ಸಂಸಾರಡೆ ಬಂತು ಗುರುಕಾರಣಂಡ ಆಶೀರ್ವಾದ ಪಡೆದ ಉಣ್ಣುಂದು ಚಿಯೇಬೇರ ಒಕ್ಕಕಾರ ಕಟ್ಟಂಡಿತು. ದೀಪಾವಳಿ ಹಬ್ಬದ ಪ್ರಯುಕ್ತ ಎಂಐ ಸ್ಟೋರ್ ನಲ್ಲಿ ಮೊಬೈಲ್ಗಳ ಮೇಲೆ ಭಾರಿ ಡಿಸ್ಕೌಂಟ್. ಎಲ್ಲಾ ಮೊಬೈಲ್ಗಳು ಆನ್ಲೈನ್ ರೇಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಎಂಐ ಸ್ಟೋರ್ ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲ್, ನಿಯಾ ಪೋಸ್ಟ್ ಆಫೀಸ್, ಸೋಮವಾರಪೇಟ್. ಬೋಟ್ರೋಳಿ ಗ್ರಾಮ ಪಟ್ಟಡ ಒಕ್ಕಡ ಐನು ಮನೆರ ನೂರಾಂಡ್ ನಮ್ಮ ಒಕ್ಕ ಐನು ಮನೇಲಿ ಇದೇ ತಿಂಗಳ 29 ಪಿಂಜ ನುಪ್ಪದಂಗ್ ಚೆನಿಯಾಚೆ ನಾರಾಚೆ ನಡಪ. ನುಪ್ಪದಂಗ್ ನಾರಾಚೆ ಮಧ್ಯಾಂತರ ಮೀದ 4 ಗಂಟೆಯಿಂದ ಗುರುಕಾರಣಂಗ್ ಕೊಡ್ಪ ಕಾರ್ಯಕ್ರಮವೂ ಉಂಡು. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದಿಯೆಲ್ಲ ಸಂಸಾರಡೆ ಬಂತು ಕೂಡಿಯಾಡುಣ್ಣುಂದು ಪಟ್ಟಡ ಒಕ್ಕ ಪಟ್ಟೆದಾರ ಪಿಂಜ ಅಧ್ಯಕ್ಷ ಸಮಿತಿ ಸದಸ್ಯಂಗ ಕಟ್ಟಂಡಿತು. ಅಕ್ಟೋಬರ್ 12ರಂದು ನಿಧನರಾದ ಪಾಲೂರು ಗ್ರಾಮ ಪುದಿಯ ನೆರವನ ದಿವಂಗತ ಕರುಂಬಯ್ಯನವರ ಪತ್ನಿ ಅಕ್ಕವ್ವ ಅವರ ಅತಿಥಿ ಕರ್ಮಾಂತರ ನಾಳೆ ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಪಾಲೂರು ಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಪೃಥ್ವಿ ಮಹಾಪರ್ವ, ಜೋಡಿ ಹಬ್ಬ, ಜೋಡಿ ಕೊಡುಗೆಗಳು. ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ ಪ್ರತಿ 10 ಗ್ರಾಂ ಚಿನ್ನಾಭರಣಗಳ ಮೇಲೆ 2,222 ರೂಪಾಯಿಗಳ ರಿಯಾಯಿತಿ. ವಜ್ರದ ಮೌಲ್ಯದ ಮೇಲೆ %22.22 ನೇರ ರಿಯಾಯಿತಿ. ಬೆಳ್ಳಿ ಪ್ರತಿ ಕೆಜಿ ಮೇಲೆ 4,444 ರೂಪಾಯಿಗಳ ರಿಯಾಯಿತಿ. ಪ್ರತಿ ಖರೀದಿಯಲ್ಲೂ ಗೆಲ್ಲಿರಿ ಆಕರ್ಷಕ ಬಹುಮಾನಗಳನ್ನು. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ರೂಪಕ ಗರತಿಯ ಗೀತ ಗಾಯತ್ರಿ, ರಚನೆ ಮತ್ತು ನಿರ್ಮಾಣ ಅನುರಾಧ ಕಟ್ಟಿ. ನಾಳೆ ಸಂಜೆ 4 ಗಂಟೆಗೆ ಹಿರಿಯ ಜೀವಗಳ ಭಾವ ಮಾಲಿಕೆಯಲ್ಲಿ ಮೂರ್ನಾಡಿನ ಬಡುವಂಡ ನೀಲಮ್ಮ ಮುದ್ದಪ್ಪ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ನಾಳೆ ಸಂಜೆ 5 ಗಂಟೆಗೆ ಕೊಡವಸಿರಿಯಲ್ಲಿ ಡಾಕ್ಟರ್ ಐಮಾ ಮುತ್ತಣ್ಣಂಡ ಸಾಹಿತ್ಯ ಸಾಧನೆ, ಈ ಕುರಿತು ಮಾತನಾಡುತ್ತಾರೆ ಬಾಚರಣಿಯಂಡ ಪಿ ಅಪ್ಪಣ್ಣ. ಈಗ ಸಮಯ 7:29 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ, ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲೆಯಲ್ಲಿ ಬುಡತೆ ಪೊಜ್ಜ ಮಳೆ ನುಂಡು ಬೆಳೆ ನಷ್ಟ ಅನ್ನೋ ವರದಿ ಆಯಿತು. ಈಗ ಸಂಬಂಧಪಟ್ಟನಕ್ಕೆ ಬೆಳೆ ನಷ್ಟತ್ನ ಅಂದಾಜು ಮಾಡುವಕ್ಕೆ ಇಲಾಖೆ ಜಂಟಿ ಸಮೀಕ್ಷೆ ಕೈ ಕಟ್ತಂಡಿತು. ಜಿಲ್ಲೆರ 5 ತಾಲೂಕಲು ಮಳೆ ನುಂಡು 33 ಏರ ಪ್ರಮಾಣದ ತೋಟಗಾರಿಕಾ ಪಿಂಜ ಕಾಫಿ ಬೆಳೆ ನಷ್ಟ ಅನ್ನೋ ವರದಿ ಆಯಿತು. ಆನಗುಂಡು ಬೆಳೆ ನಷ್ಟಕ್ಕೆ ಪರಿಹಾರ ಸಂಬಂಧಪಟ್ಟನಕ್ಕೆ ರೈತಂಗಳುಂಡು ಅರ್ಜಿ ಇಡ್ತೋದುಂಡು. ಬೆಳೆ ನಷ್ಟ ಅನ್ನೋ ರೈತಂಗ ತಂಗಡ ಪಕ್ಕತ್ತುಳ್ಳ ನಾಡ ಕಚೇರಿಲಿ RTC, ಆಧಾರ್ ಕಾರ್ಡ್, ಬ್ಯಾಂಕ್ ಪುಸ್ತಕತ್ತೋಡೆ ಅರ್ಜಿನ ಒಪ್ಪುಚುಡುಂಡು ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಎಣ್ಣಿತು. ಮಡಿಕೇರಿಂಜ ವಿರಾಜ್ಪೇಟೆಗೆ ಪೋಪ ರೋಡ್ಲು ಮೇಕೇರಿಂಜ ಕಗ್ಗೋಡು ಕೆತ್ತನೆ 2 ಕಿಲೋಮೀಟರ್ ರೋಡ್ ಪಾಳಾಯ್ತು. ಬಲ್ಯ ಬಲ್ಯ ಕುಂಡಾಯ್ತು. ವಾಹನ ಓಟುವುದು ತುಂಬ ಕಷ್ಟ ಆಯ್ತು. ಎದಿಕೆಂಜ ಬಪ್ಪ ವಾಹನ ಕುಂಡು ತಪ್ಪು ಚುಡುವ ಅಪಘಾತ ಅಪ ಸಾಧ್ಯ ಉಂಡು. ಅನಗುಂಡು ಲೋಕೋಪಯೋಗಿ ಇಲಾಖೆ ತೊಡಿಕೆ ಹಿಂಗೊತ್ತ ಕ್ರಮ ಹೊಡ್ತೋಣದು ವಾಹನ ಸವಾರಂಗ ಪಿಂಜ ಸಾರ್ವಜನಿಕಂಗ ವರತ ಮಾಡಿತು. ಸುಮಾರು ಜಾಗತ್ತು ಗ್ರಾಮ ಪಂಚಾಯತ್ ಉಪಚುನಾವಣೆ ನಡಪಾಂಡ ಮಾರಿಪತ್ತು ಚುನಾವಣೆ ಚಾಯೋಡೆ ನಡಪಕ್ಕೆ ಪಿಂಜ ಶಾಂತಿ ಸುವ್ಯವಸ್ಥೆನ ಕಾತು ಬೆಪ್ಪಕ್ಕೆ ಇಂದು ಒಯ್ಪತ್ತು 5 ಗಂಟೆಂಜ 28 ನಡಪಾದರೆ 12 ಗಂಟೆಗೆತ್ತನೆ ನಿಷೇಧಾಜ್ಞೆ ಜಾರಿಗೆ ಮಾಡಿತು. ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿಟ್ಟಿತು. ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಪಿಂಜ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಮಡಿಕೇರಿ ಅರಣ್ಯ ವಿಭಾಗತ್ರ ಕೂಟಾದ ನೆಲ ಜೀವವೈವಿಧ್ಯ ರಕ್ಷಣೆ ಸುಸ್ಥಿರ ಬಳಕೆ ಪಿಂಜ ಮದ್ದು ಗಿಡತ್ರ ಮಾಹಿತಿ ಕೊಡುಪ ಕಾರ್ಯಾಗಾರ ಮತ್ತೆ ನಿರೋತಟ್ಟಾಂಗು ಪೊಲಕ 10 ಗಂಟೆಗೆ ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟ್ಲ ನಡಪ. ಮಡಿಕೇರಿ ತಾಲೂಕರ ಗಾಳಿಬೀಡು ಗ್ರಾಮತ್ ಇದೇ ಆದ್ಯಾಯಿತ ಆಫ್ರಿಕನ್ ಪಂದಿಪನಿ ಕಂಡುಬಂದಿತು. ಆ ಜಾಗತ್ರ 18 ಓರ್ 1 ಕಿಲೋಮೀಟರ್ ವ್ಯಾಪ್ತಿನ ರೋಗಪೀಡಿತ ಅನ್ನನೆ 10 ಕಿಲೋಮೀಟರ್ ವ್ಯಾಪ್ತಿನ ಜಾಗೃತ ವಲಯ ಎಂದು ಘೋಷಣೆ ಮಾಡಿತು. ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿಟ್ಟಿತು. ಕೂಟಕ್ಕೆ ಕಾಯಿಲೆ ಬಂದ ಎಲ್ಲ ಪಂದಿ ಚಾಕುವ ಕೇಂದ್ರತ್ನ ಮುಚ್ಚೊಂಡು ಪಿನ್ನ ಅಲ್ಲಿ ಉಳ್ಳ ಪಂದ್ಯಗಳ ನಿಯಮ ಕೊತ್ತನೆಗೆ ಕೊಂದಿತು. ಫಾರಂನ ಮನಾರ ಮಾಡಿತು ಮದ್ದು ತಳಿಕೊಂಡು. ಆ ಜಾಗತ್ತು ಜನ ಪಿನ್ನ ವಾಹನ ಓಡುವನ ನಿಷೇಧ ಮಾಡಿತು. ಅನ್ನನೆ ಪೊರಮೆಂಜ ಪಂದಿ ಎಡ್ತ ಬಪ್ಪಗಾಗ ಇಲ್ಲಿಂಜೋ ಪಂದಿನ ಪೊರಮೆ ಕೊಡಪಗಾಗ ಪಂದ್ಯಕ್ಕೆ ಹೊಟ್ಟೆಲಿಂಜ ಉಳುಂಜ ಮೇಚಿನ ಎಡ್ತ ಬಂದಿತ್ತು ತಿಂಬ ಕುಡುವಕಾಗ ಆರೋಗ್ಯ ಪಿನ್ಯ ಕುಟುಂಬ ಕಲ್ಯಾಣ ಇಲಾಖೆ ಅರಣ್ಯ ಪೊಲೀಸ್ ಇಲಾಖೆ